ಆಕಾಶವಾಣಿ ಮಡಿಕೇರಿ, ಸಮಯ 6:50. ನಿವೃತ್ತ ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್. ಗುರುನಾನಕ್ ಅವರು ಹೇಳಿದ್ರು, ಸೋ ಕ್ಯೋ ಮಂದಾ ಆಖಿಯೇ ಜಿತ್ ಚಮ್ಮೆ ರಾಜಾನ್, ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ? ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ. ಈ ಪಾಪವನ್ನ ನಿಷೇಧಿಸಿ, ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ, ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಧ್ವನಿ, ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಮತ್ತು ಭತ್ತದ ಕೃಷಿಯಲ್ಲಿನ ಅನುಭವಗಳನ್ನು ತಿಳಿಸುತ್ತಾರೆ ಹೆರವನಾಡು ಅಪ್ಪಂಗಳದ ಮೊಟ್ಟನ ಸಿ ಜ್ಯೋತಿಶಂಕರ್. ಕೇಳಿಗರೆ, ಇವತ್ತು ನಾವು ಮಾತನಾಡಿಸಿದ್ವಿ ಮಡಿಕೇರಿ ತಾಲೂಕು ಹೆರವನಾಡು ಅಪ್ಪಂಗಳದ ಮೊಟ್ಟನ ಸಿ ಜ್ಯೋತಿ ಶಂಕರ್ ಅವರನ್ನು. ಭತ್ತವನ್ನು ಬೆಳ್ಕೊಳ್ತಿದ್ದಾರೆ, ತೋಟ ಇದೆ, ಹಸು ಎಮ್ಮೆಯನ್ನು ಇಟ್ಕೊಂಡಿದ್ದಾರೆ. ಜ್ಯೋತಿ ಶಂಕರ್ ಅವರ ಕೃಷಿ ಆಸಕ್ತಿ ಮತ್ತು ಅವರು ಸಾಗಿರುವ ದಾರಿಯನ್ನು ಇವತ್ತು ಪರಿಚಯಿಸ್ತಿದ್ದೀವಿ. ಜ್ಯೋತಿ ಶಂಕರ್ ಅವರೇ, ನಮಸ್ಕಾರ. ನಮಸ್ತೆ ಸರ್. ಏನು ಓದಿದ್ದು ತಾವು? ನಾನು BA LLB. ಹಾಂ ಹಾಂ. ಯಾವಾಗ ಮುಗಿಸಿದ್ರಿ? 94 ಸರ್. ಹಾಂ ಹಾಂ. LLB ಮಾಡ್ಕೊಂಡು ವಕೀಲಿ ವೃತ್ತಿಯನ್ನ ನೇರವಾಗಿ ಶುರು ಮಾಡ್ಕೊಂಡ್ರೆ ಅಥವಾ ಕೃಷಿಯಲ್ಲಿ ತೊಡಗಿಸ್ಕೊಳ್ತಾ ವಕೀಲಿ ವೃತ್ತಿಗೆ ಹೋದ್ರೆ ಹೇಗೆ? ಕೃಷಿಯಲ್ಲಿ ತೊಡಗಿಸ್ಕೊಂಡು ವಕೀಲ ವೃತ್ತಿಗೆ ಹೋದ್ರೆ ಕೃಷಿಯಲ್ಲಿ ತೊಡಗಿಸ್ಕೊಂಡು ಒಂದಗ್ಗು ಕೃಷಿಯಲ್ಲೇ ಇದೆ, ಇನ್ನೊಂದಗ್ಗು ಪ್ರೊಫೆಷನ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗಲೂ ವಕೀಲಿ ವೃತ್ತಿ ಮಾಡ್ತಾ ಇದೀರಿ ಅಲ್ವಾ? ಮಾಡ್ತಾ ಇದ್ದೀನಿ. ಮಡಿಕೇರಿಯಲ್ಲಿ? ಮಡಿಕೇರಿಯಲ್ಲಿ. ಹಾ, ಎಷ್ಟು ವರ್ಷ ಆದಂಗಾಯ್ತು ವಕೀಲಿ ವೃತ್ತಿ ಮಾಡ್ತಾ? 94 ಹೋ ಹೋ ಹೋ. 94 ವಕೀಲಿ ವೃತ್ತಿ ಮಾಡ್ತಾ ಇದ್ರಿ. ಹೌದು. ಹಾಗೆ ನಿಮ್ಮ ತೋಟ ಗದ್ದೆ ಎಲ್ಲ ನಿಮ್ಮ ತಂದೆಯವರಿಂದ ಬಂದಿದ್ದ? ಹೌದು, ಇದು ಪರ್ಚೇಸ್ಡ್ ಪ್ರಾಪರ್ಟಿ. ಓಹೋ. ನಮ್ದು ಬಾಲ್ಯ ವಿದ್ಯಾಭ್ಯಾಸ ಇದೆಲ್ಲ ಭಾಗಮಂಡಲದಲ್ಲಿ ನಡೀತು. ತೇರಂಗಲ ಗ್ರಾಮದಲ್ಲಿ, ಅಲ್ಲಿ ಒಂದು ಕಿರಿಯ ಪ್ರಾಥಮಿಕ ಶಾಲೆ 4th ತರಗತಿಯಲ್ಲಿ. 4-7 ಭಾಗಮಂಡಲ. 8th ತರಗತಿಯ ನಂತರ ನಾವು ಬೆಂಗಳೂರಿಗೆ ಹೋದ್ವಿ. ಅಲ್ಲಿ ನನ್ನ ಅಣ್ಣಂದ್ರು ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ನನ್ನ ದೊಡ್ಡ ಅಣ್ಣ ಅವಾಗ ವಕೀಲ ವೃತ್ತಿ ಪ್ರಾರಂಭ ಮಾಡಿದ್ರು 78 ಹಾಗೆ. ನನ್ನ ಇನ್ನೊಂದು ಅಣ್ಣ ಅಮೂಲ್ ದೇವ್ ಅಂತ ಅವ್ರು ಈಗ ಇಲ್ಲ, ತೀರ್ಕೊಂಡಿದ್ದಾರೆ. ಹಾಗೆಲ್ಲ ಕಾಲೇಜು ಜೀವನದಲ್ಲಿ ನಾವೇ ಒಂದು ಪುಟ ರೂಮ್ ಮಾಡಿಕೊಂಡು ವಿದ್ಯಾಭ್ಯಾಸವನ್ನ ಹಾಗೆ ಮುಂದುವರ್ಸ್ಕೊಂಡು ಬಂದ್ವಿ. ಹೆರವನಾಡು ಅಪ್ಪಂಗಳದ ತೋಟ ಮತ್ತು ಜಮೀನನ್ನ ನೀವು ತಗೊಂಡಿದ್ದು? ನಾನ್ ತಗೊಂಡಿದ್ದೆ, ನಮ್ಮ ತಂದೆ ಕಾಲದಲ್ಲಿ ತಗೊಂಡಿದ್ದು. 64 ತಗೊಂಡಿದ್ದಾರೆ. ಓ, ತಂದೆಯವರೇ ತೆಗೆದುಕೊಂಡಿದ್ದು? ತಂದೆ ಆರ್ಮಿಯಲ್ಲಿ ಇದ್ರು, ತಾಯಿ ಪಕ್ಕ ಕೃಷಿ ಬದುಕನ್ನೇ ಅವಲಂಬಿಸಿದ್ದವರು. ಅಪ್ಪಂಗಳಕ್ಕೆ ನಾವು ಒಂದು ಕೃಷಿ ಚಟುವಟಿಕೆ ಬಂದೊಂದು 85 ನಂತರ. ಓಹೋ, ಸರಿನೇ. ಅಲ್ಲಿಯ ತನಕ ಎಲ್ಲರೂ ಭಾಗಮಂಡಲದಲ್ಲೇ ಇದ್ದದ್ದು. ಓಹೋ. ನಿಮ್ಮ ಪಾಲಿಗೆ ಎಷ್ಟಿದೆ ಈಗ ತೋಟ ಗದ್ದೆ ಎಲ್ಲ? ಈಗ ನಮ್ಗೆ ಇಲ್ಲಿ ಒಂದು ಅಂದಾಜು 3 ಗದ್ದೆ ಇದೆ. 2.75 ಅಂತ ಹೇಳ್ಬಹುದು, ಕರಾವೆಲ್ಲ ಹೋದ್ರೆ. ತೋಟ ಒಂದು 6.5 ಇದೆ. 10 ಒಂದೇ ಕಡೆಗೆ ಇದೆಯಲ್ವಾ? ಬಿಟ್ಟು ಬೈ ಬಿಟ್ಟು ಅಂದ್ರೆ ಒಂದಕ್ಕೊಂದಕ್ಕೆ ಮುಟ್ಟಿಕೊಂಡಲ್ಲ, ಸ್ವಲ್ಪ ಆಚೆ ಇದೆ. 5 ಒಂದು ಬಿಟ್ಟಲ್ಲಿದೆ, ಮತ್ತೆ ಇನ್ನೊಂದು ಸ್ವಲ್ಪ ಆ ಕಡೆ ಇದೆ, 100 ಅಂತರದಲ್ಲಿ. ಸರಿನೇ ಸರಿನೇ. ತುಂಬಾ ದೂರ ದೂರ ಏನಿಲ್ಲ. ಇಲ್ಲ ಇಲ್ಲ ಇಲ್ಲ. ತೋಟ ಅಪ್ಪ ಮಾಡಿದ್ರು? ನಮ್ ತಂದೆಯವ್ರ ಸಾಧಾರಣ 72 ಸುಳ್ಳು. ಸರಿನೇ ಸರಿನೇ. ತುಂಬಾ ದೂರ ದೂರ ಏನಿಲ್ಲ. ಇಲ್ಲ ಇಲ್ಲ ಇಲ್ಲ. ತೋಟ ಅಪ್ಪ ಮಾಡಿದ್ರು? ನಮ್ ತಂದೆಯವ್ರ ಸಾಧಾರಣ 72 ಸುಳ್ಳು ರಿಟೈರ್ಡ್ ಆದದ್ದು. ಆ ನಂತರ 76-77 ಇದನ್ನ ನಿಧಾನವಾಗಿ ತೋಟ ಮಾಡ್ಲಿಕ್ಕೆ, ಕಾಫಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಸರಿನೇ ಸರಿನೇ. ಅವಾಗ ಅಲ್ಲಿಂದ ಬಂದು ಹೀಗೆ ಒಂಥರ ಆಯ್ತು. ನೀವು ವಕೀಲಿ ವೃತ್ತಿ ಮಾಡ್ತಾ ಮಾಡ್ತಾ ಕೃಷಿಗೆ ತಿಲಾಂಜಲಿ ಹಾಕೋ ಆಲೋಚನೆ ಬರ್ಲಿಲ್ಲ ನಿಮ್ಗೆಲ್ವಾ? ನಾನು ಲಾ ಮಾಡಿದ್ದು ಬೆಂಗಳೂರು. ನನ್ನ ಅಣ್ಣ ವಕೀಲರಾಗಿದ್ರು, ಇವಾಗ್ಲೂ ಇದ್ದಾರೆ, ರವಿಕುಮಾರ್ ಅಂತ. ಅಲ್ಲಿ ಇರುವಾಗ ಇಲ್ಲಿ ಏನಾಯ್ತು, ನನ್ನ ಇನ್ನೊಂದು ಅಣ್ಣ ಭಾಗಮಂಡಲದಲ್ಲೇ ಇದ್ರು, ನಮ್ಮ ಮೂಲ ಪ್ರಾಪರ್ಟಿಯಲ್ಲಿ. ತಂದೆ ಅವಾಗ ಸ್ವಲ್ಪ ಹಾರ್ಟ್ ಪೇಷಂಟ್, ಮಧ್ಯ ಮಧ್ಯ ಸ್ವಲ್ಪ ಮೈಲ್ಡ್ ಅಟ್ಯಾಕ್ ಆಗುವಂತದ್ದು, ಆರೋಗ್ಯ ಮತ್ತೆ ಇಳಿ ವಯಸ್ಸು. ಹೀಗಿರುವಾಗ ನಾನು ಬಹುಶಃ ಲಾನ ಪ್ರೊಫೆಷನ್ ತಗೊಳ್ಳಿಕ್ಕೆ ಅದು ಒಂದು ಕಾರಣ ಆಯ್ತು. ಊರಿಗೆ ಬಂದು ತಂದೆ ತಾಯಿಯನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಪ್ರಾಪರ್ಟಿ ಕ್ಯಾಟೇಕ್ ಮಾಡ್ಕೊಂಡು ಪ್ರೊಫೆಷನ್ ಮಾಡಬಹುದು ಅಂತ ಹೇಳುವಂತ ಒಂದು ಕಾನ್ಸೆಪ್ಟ್ ಅಲ್ಲಿ, ಆಕ್ಚುಲಿ ನನ್ನ ಅಣ್ಣ ನನ್ನ ಲಾ ಮಾಡು ಅಂತ ಹೇಳುವಂತ ಒಂದು ಒತ್ತಾಯ ಮಾಡಿತ್ತು. ಹಾಗಾಗಿ ಸ್ಪೋರ್ಟ್ಸ್ ಅಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು ಅವಾಗ. ನಾನು ಎನ್ ಸಿ ಸಿ ಅಲ್ಲಿ ಅವಾಗ ಆರ್ ಡಿ ರೆಪ್ರೆಸೆಂಟ್ ಎಲ್ಲ ಮಾಡಿದ್ದೆ, ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ದೆ. ಅದು ನಮ್ಗೆ ಕ್ಯಾರಿಯರ್ ಅಲ್ಲಿ ಪ್ರಯೋಜನ ಆಗ್ಲಿಲ್ಲ, ಆದ್ರೆ ಬದುಕಿನಲ್ಲಿ ಅನುಕೂಲ ಆಯ್ತು. ಪ್ರಿನ್ಸಿಪಲ್ ಬದುಕಿಗೆ ಒಂದು ಅನುಕೂಲ. ಹೌದು, ಕ್ರೀಡಾ ಮನೋಭಾವನೆ ಎಲ್ಲರ ಬದುಕಿಗೆ ಒಂದು ರೀತಿ ದಿಕ್ಸೂಚಿ. ಬಾಲ್ಯದಿಂದಲೂ ಕೃಷಿಯಲ್ಲಿ ನೀವು ತೊಡಸ್ಕೊಳ್ತಾ ಕೃಷಿ ಆಸಕ್ತಿ ಇಟ್ಕಂತ ಬಂದವರಲ್ವಾ? ಹಾಗಿರೋದ್ರಿಂದ ಮತ್ತೆ ಒಡನಾಟ ಇದ್ದಿದ್ರಿಂದ ಕೃಷಿ ಬಿಟ್ಟು ಹೋಗ್ಲಿಕ್ಕೆ ಆಗೇ ಇಲ್ಲ ನಿಮ್ಗೆ. ಕೃಷಿ ಬಿಟ್ಟು ಹೋಗ್ಲಿಕ್ಕೆ ಸಣ್ಣ ರೈತರು ನಾವು. ಅಲ್ಲ, ಆದ್ರೂ ಎಷ್ಟೋ ಜನ ಸಣ್ಣ ರೈತರು ಅನ್ನೋದ್ಯಾಕೆ, ನಿಮ್ದು 10 ಎಕರೆ ಅಯ್ಯೋ ಬಹಳ ಕಷ್ಟ ಆಗುತ್ತಂತ ಕೆಲವೊಬ್ರು ಹೇಳಿ ಯಾರಿಗೋ ಗುತ್ತಿಗೆ ಕೊಟ್ಟು ಮಾರಾಟ ಮಾಡಿ ಹೋಗಿರೋದಿದೆ. ಇನ್ನು ಕೆಲವೊಬ್ರು ಬಹಳ ದೊಡ್ಡದಂತ ಹೇಳ್ಕೊಂಡು ಅದನ್ನು ನಿಭಾಯಿಸ್ತಾರನ್ನ ಏನೇನೋ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವೊಬ್ರು 1 ಎಕರೆ 2 ಎಕರೆ ಇದ್ರು ಅದನ್ನ ಸರಿಯಾಗಿ ನಿಭಾಯಿಸಕ್ಕಾಗಿಲ್ಲ, ಅಥವಾ ಬಹಳ ಚೆನ್ನಾಗಿ ಅದನ್ನ ಅಭಿವೃದ್ಧಿಪಡಿಸಿದ್ರೆ. ಹೀಗೆ ಅವರವರ ಆಸಕ್ತಿಗಳು ಕೆಲಸ ಮಾಡ್ತಾ ಇರ್ತವೆ. ಈಗ ನಿಮ್ಮ ತಂದೆಯವರಿಂದ ಬಂದಿದ್ದು ಬಿಟ್ಟು ಮತ್ತಿನ್ನು ಹೊಸದಾಗಿ ನೀವು ತೆಗೆದುಕೊಳ್ಳಿಕ್ಕೆ ಹೋಗಿಲ್ಲ ಜಮೀನು ಅಥವಾ ತೋಟ? ಆಗ್ಲಿಲ್ಲ. ರೋಬಸ್ಟನೆ ಹೆಚ್ಚಿಗೆ ಇದೆಯಾ? ರೋಬಸ್ಟನೆ ಅಲ್ಲ ಇರುವಂತದ್ದು. ಅರಬಿಕಾ ಇಲ್ಲಿವೆ? ಅಲ್ಲ, ಅರಬಿಕಾ ಇಲ್ಲ. ಒಂದೊಂದು ಪ್ಲಾಂಟ್ ಮಧ್ಯದಲ್ಲಿ ಇದೆ, ಬಟ್ ಅದನ್ನೊಂದು ದೊಡ್ಡ ಕೃಷಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮೊದ್ಲೆಲ್ಲ ಅರಬಿಕಾನು ಬೆಳೀತಾ ಇದ್ರ? ಇಲ್ಲ ಸರ್, ಅರಬಿಕದ್ದು ಅನುಭವ ತೀರಾ ಕಡಿಮೆ. ಓಹೋ, ಸರಿ. ಮಧ್ಯದಲ್ಲಿ ಒಂದೊಂದು ಪ್ಲಾಂಟ್ ದಾರಿ ಸೈಡ್ ಅಲ್ಲಿ ಹೀಗೆ ಹಾಕೊಳ್ತಿದ್ವಿ ಅಂತ ಬಿಟ್ರೆ, ಮತ್ತೆ ಅರಬಿಕಾ ಕೃಷಿ ಮಾಡ್ಲಿಕ್ಕೆ ಆತರ ಖಾಲಿ ಜಾಗನೇ ನಮಗೆ ಇಲ್ಲಿ ಇಲ್ಲ. ಸರಿ ಸರಿನೇ, ಅದರ ಕೊರತೆನೂ ಇತ್ತು. ಓಲ್ಡ್ ರೋಬಸ್ಟ ಮತ್ತೆ ಡಾರ್ಫ್ ರೋಬಸ್ಟ, C6R ಈ ತರದ ಬಗ್ಗೆ ಇದೆಯಲ್ಲ ರೋಬಸ್ಟದಲ್ಲಿ. ಓಲ್ಡ್ ರೋಬಸ್ಟದ ಬಗ್ಗೆ ನಾವು ಪೆರಡೈನ್ ಬಗ್ಗೆ ಇರುವಂತದ್ದು, ಮತ್ತು ಸ್ವಲ್ಪ C6R ಕಾನ್ಸಿಸಿ ಬಗ್ಗೆ ನಾವು ಪೆರಡೈನ್ ಬಗ್ಗೆ ಇರುವಂತದ್ದು, ಮತ್ತು ಸ್ವಲ್ಪ C6R ಕಾನ್ಸಿಸಿ ಮಾಡ್ಕೊಂಡಿದ್ದೀವಿ. ಏಲಕ್ಕಿ ಕೃಷಿ ಇತ್ತು, ಅದನ್ನ ಕನ್ವರ್ಟ್ ಮಾಡುವಾಗ ಕಾನ್ಸಿಸಿ ಸಿಗುತ್ತೆ. ಓಹೋ, ಡಾರ್ಫ್ ರೋಬಸ್ಟ ನಿಮಗೆ ಪರಿಚಯ ಆಗ್ಲಿಲ್ವಾ ಅಥವಾ ಬೇಡ ಅಂತ? ಅದರಿಂದ ನಮಗೆ ಪರಿಚಯ ಆದ್ರೂ ಅದನ್ನ ಎಲ್ಲಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಓ, ಈಗಾಗ್ಲೇ ಹಾಕಿರೋದೇ ಚೆನ್ನಾಗಿ. ಕನ್ವರ್ಟ್ ಮಾಡುವಾಗ ಕಾನ್ಸಿಸಿ ಸಿಗುತ್ತೆ. ಓಹೋ, ಡಾರ್ಫ್ ರೋಬಸ್ಟ ನಿಮಗೆ ಪರಿಚಯ ಆಗ್ಲಿಲ್ವಾ ಅಥವಾ ಬೇಡ ಅಂತ? ಅದರಿಂದ ನಮಗೆ ಪರಿಚಯ ಆದ್ರೂ ಅದನ್ನ ಎಲ್ಲಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಓ, ಈಗಾಗ್ಲೇ ಹಾಕಿರೋದೇ ಚೆನ್ನಾಗಿದೆ, ಮತ್ತಿನ್ನು ಬೇರೆ ಕಡೆಗೆ ಹಾಕ್ಲಿಕ್ಕೂ ದಾರಿ ಇಲ್ಲ, ಹಾಕ್ಲಿಕ್ಕೆ ಅವಕಾಶ ಇಲ್ಲ, ಖಾಲಿ ಜಾಗ ಅಂತ ಇಲ್ಲ ನಮ್ಮಲ್ಲಿ. ನಿಮ್ಮಲ್ಲೆಲ್ಲ ಹೇಗಿದೆ ಇಳುವರಿ? ಪರವಾಗಿಲ್ಲ, ನಮಗೂ ಕಡಿಮೆನೆ. ಆದ್ರೆ ನಾವು 90ನೇ ಇಸವಿಯಿಂದನೇ ಇರಿಗೇಟ್ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕಿಂತ ಮೊದಲೆಲ್ಲ ನಾವು ಒಂದು ಸಲ ಮಾತ್ರ ಮ್ಯಾನ್ಯೂರ್ ಮಾಡ್ತಿದ್ವಿ. ಯಾವಾಗ ಇರಿಗೇಷನ್ ಮಾಡಿದಾಗ ಸಿಕ್ಕಾಪಟ್ಟೆ ಕ್ರಾಪ್ ಅಂತೂ ಅವಾಗ್ಲೂ ಒಂದೇ ಸಲ ಮ್ಯಾನ್ಯೂರ್ ಮಾಡ್ತಿದ್ವಿ, ಬಟ್ ಅದರಿಂದ ನಮಗೆ ಕೊರತೆ ಕಾಣ್ತು. ತಿರ್ಗಾ ಗಿಡ ಸರ್ವೆ ಆಗ್ಲಿಕ್ಕೆ 2 ವರ್ಷ ಬೇಕಾಯ್ತು. ಅಲ್ಲಿಂದ ನಾವು 2 ಟೈಮ್ಸ್ ಮ್ಯಾನ್ಯೂರ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿರಂತರ ಸ್ಪ್ರಿಂಕ್ಲರ್ ಮಾಡೋದ್ರಿಂದ ಪ್ಲಾಂಟಿಗೂ ಸ್ಟ್ರೈನ್ ಇದೆ, ಅದ್ರ ಜೊತೆಗೆ ನಾವೊಂದು ಎವರೇಜ್ 30-35 ಬ್ಯಾಗ್ಸ್ ಪರ್ ಏಕರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಓಕೆ, ಒಳ್ಳೇದು ಒಳ್ಳೇದು. ಹೈಯೆಸ್ಟ್ ನಾವು 40-45 ತನಕ ರೀಚ್ ಆಗಿದ್ವಿ, ಇಲ್ಲ ಅಂತಿಲ್ಲ. ಕಾಳು ಮೆಣಸನು ಇದೆ ತೋಟದಲ್ಲಿ? ಕಾಳು ಮೆಣಸು ಇತ್ತು, ಇವಾಗ ಟೋಟಲಿ ವ್ಯಾನಿಶ್ ಆಗಿದೆ. ಯಾಕಂದ್ರೆ ನನ್ನ ತೋಟದಲ್ಲಿ ಸ್ವಲ್ಪ ಸಿಲ್ವರ್ ಬಾಕ್ಸ್ ಸಿಕ್ಕಾಪಟ್ಟೆ ಬಂದ್ಬಿಡ್ತು. ನಾವು ಆ ಕಾಳು ಮೆಣಸನ್ನ ಗುರಿಯಾಗಿಟ್ಕೊಂಡು ಸಿಲ್ವರ್ ಬಾಕ್ಸ್ ಹಾಕಿದ್ವಿ, ಅದು ಟೋಟಲಿ ಒಂದ್ಸರಿ ಡಿಸೀಸ್ ಅಟ್ಯಾಕ್ ಆಗಿ ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗ್ಲಿಲ್ಲ. ಚಂದ ಹಿಡಿತದೆ ಅಂತ ಹೇಳುವಂತ ಒಂದು ಲೆಕ್ಕಾಚಾರ ತೊಗಟೆ ಅದ್ರದ್ದು ದೊರಗಲ್ವಾ, ಹಾಗಾಗಿ ನಾವು ಸಿಲ್ವರಿ ಕಾನ್ಸಂಟ್ರೇಟ್ ಮಾಡಿದ್ವಿ, ಮಾರ್ಕಲ್ಲ ಹೆಸರಿಗಾಗಿ. ಅದೇನಾಗೋಯ್ತು, ನನ್ನ ಆಕ್ಸಿಡೆಂಟ್ ಅಲ್ಲಿ ನಾನೇನೋ ಪ್ಲಾಂಟ್ ತಂದಿಟ್ಟೆ ಇಲ್ಲಿ ಕೆಲಸ ಮಾಡುವಾಗ ಸಿಕ್ಕಾಪಟ್ಟೆ ಒಂದು ಯೂನಿಫಾರ್ಮ್ ಆಗಿ ಹಾಕ್ಲಿಲ್ಲ, ಬಂದದನ್ನ ನಾವು ಕಡಿಲಿಕ್ಕೂ ಹೋಗ್ಲಿಲ್ಲ. ಹಾಗಾಯ್ತು. ಮತ್ತೆ ಇನ್ನೊಂದ್ ಏನಾಯ್ತು ಅಂತ ಹೇಳಿದ್ರೆ, ಸಿಲ್ವರ್ ಅನ್ನ ನಾವು ಎವ್ರಿ ಇಯರ್ ಪ್ರೂನ್ ಮಾಡೋದ್ರಿಂದ ಅದ್ರದ್ದು ಗ್ರೋತ್ ಬರೋದಿಲ್ಲ, ಗರ್ತ್ ಬರೋದಿಲ್ಲ. ನಾವು ಚಿಕ್ಕದ್ರ ಏನ್ ಮಾಡಿದ್ವಿ, ಚಿಕ್ಕ ಜಟ್ಟಲ್ಲಿ ನೀರು ಹೊಡಿತಿದ್ವಿ, ಅದು ತಡಿತದೆ ಅಂತೇಳಿ ಬ್ರಾಂಚಸ್ ಅನ್ನೆಲ್ಲ ಕಟ್ ಮಾಡ್ಬಿಡ್ತಿದ್ವಿ. ಅದರಿಂದ ಅದರ ಗ್ರೋತ್ ಗೆ ಕುಂಠಿತ ಆಗ್ತದೆ, ಉದ್ದಕ್ಕೆ ಹೋಗ್ತದೆ ಅಡಿಕೆ ಮರ ತರ. ಈಗ ಹಾಗಾಗಿದೆ, ಅದನ್ನ ಟೋಟಲಿ ಲಿಫ್ಟ್ ಮಾಡ್ಬೇಕು ಅಂತೇಳಿ ನಾನು ಫರ್ದರ್ ಪ್ಲಾಂಟ್ ಮಾಡೋದೇ ಕಾಯ್ತಾ ಇದ್ದೀನಿ. ಈ ವರ್ಷ ಬಹುಶಃ ಲಿಫ್ಟ್ ಆಗ್ತದೆ ನನ್ನ ಸಿಲ್ವರ್, ಮತ್ತೊಂದು ಪುನರಾವರ್ತನೆ ಆಗ್ಬೇಕು. ಬೇರೆ ಮರಗಳಿಗೂ ಹಾಕ್ಲಿಕ್ಕೆ ಹೋಗಿಲ್ವಾ? ಹಾಕಿದೀವಿ ನಾವು ಈ ಏರಿಯಾದಲ್ಲಿ, ಸಾಧಾರಣ ಒಂದು 25-30 ಇದ್ದೀನಿ ನಾನು ಮೊದಲು. ಈಗ ಬಂದು 3-4 ಕ್ವಿಂಟಲ್ಸ್ ತಲುಪಿದೆ. ಓಹೋ, ಮತ್ತೆ ಸುಧಾರಣೆ ಆಗುತ್ತೆ. ಆಗತ್ತಾಗತ್ತ ಕಾನ್ಫಿಡೆನ್ಸ್ ಇದೆ, ಅದಕ್ಕೆ ಫೆಸಿಲಿಟೀಸ್ ಎಲ್ಲ ಮಾಡ್ಕೊಂಡಿದ್ವಿ, ಬಟ್ ಅದನ್ನ ಅಷ್ಟು ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಒಂದು ಲೇಬರ್ ಪ್ರಾಬ್ಲಮ್, ಲೇಬರ್ಸ್ ಗೆ ಅನುಭವದ ಕೊರತೆ, ಮತ್ತೆ ಲೇಬರ್ಸ್ ಗೆ ಟೈಮಿಂಗ್ಸ್ ಇಲ್ಲ. ಇಲ್ಲಿ ನಮ್ಮ ಕೊಡಗಿನಲ್ಲಿ ಜನರು ಫೇಸ್ ಮಾಡ್ತಿರುವ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ತಪ್ಪಲ್ಲ. ನಿಜ ನಿಜ, ನಮ್ದು ಏನೂ ಇಲ್ಲ, ಅವ್ರದೇ ಸಂಬಳ, ಅವ್ರದೇ ಸಮಯ, ಈ ಎಲ್ಲವೂ ಅವ್ರದೇ, ನಾವು ಡಮ್ಮಿ ಓನರ್ಸ್ ಅಷ್ಟೇ. ಒಂದ್ ರೀತಿ ಅಂತ ಹೇಳಿದ್ರೆ ತಪ್ಪಲ್ಲ. ನಿಜ ನಿಜ, ನಮ್ದು ಏನೂ ಇಲ್ಲ, ಅವ್ರದೇ ಸಂಬಳ, ಅವ್ರದೇ ಸಮಯ, ಈ ಎಲ್ಲವೂ ಅವ್ರದೇ, ನಾವು ಡಮ್ಮಿ ಓನರ್ಸ್ ಅಷ್ಟೇ. ಒಂದ್ ರೀತಿ ಅವ್ರು ಹೇಳಿದಂಗೆ ನೀವು ಕೇಳ್ಬೇಕು. ಮೊದ್ಲೆಲ್ಲ ಒಂದು ಮುಲಾಜಿ ಇರ್ತಿತ್ತು ನೋಡಿ ತೋಟದಲ್ಲಿ, ಇರುವಾಗ ಓನರ್ ಕೆಲಸ ಮುಗಿಸಿ ಹೋಗೋಣ ಅಂತ ಅಲ್ಲಿ ತನಕ ಕಾಯತಿತ್ತು. ಇವಾಗೆಲ್ಲ ಅಲ್ರಾಮ್ ಸಿಸ್ಟಮ್ ಆಗ್ಬಿಟ್ಟಿದೆ, ತೋಟದಲ್ಲಿ ಇದ್ರೆ ಅಲ್ಲೇ ಬಾಕಿ. ಅಲ್ಲಿ ಅವರು ಅದಕ್ಕಿಂತ ಮೊದ್ಲೊಂದು 10 minutes ಬಿಫೋರೇ ಇಟ್ಟಿರ್ತಾರೆ ಅಲ್ರಾಮ್, ಅವ್ರು ರೆಡಿ ಆಗಿದ್ ದಾರಿಯಲ್ಲಿ ಇರ್ತಾರೆ. ಮತ್ತೆ ಇವಾಗಿನ ಸ್ಟ್ಯಾಂಡರ್ಡ್ ಆಫ್ ವರ್ಕ್ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಸ್ವಲ್ಪ ಹಾರ್ಡ್ ವರ್ಕ್ ಎಲ್ಲ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ, ಬಟ್ ಎಲ್ಲರೂ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಲೇಬರ್ಸ್. ಇಳಿ ವಯಸ್ಸಿನಲ್ಲೂ ದಾರಿಯಲ್ಲಿರ್ತಾರೆ. ಮತ್ತೆ ಇವಾಗಿನ ಸ್ಟ್ಯಾಂಡರ್ಡ್ ಆಫ್ ವರ್ಕ್ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಸ್ವಲ್ಪ ಹಾರ್ಡ್ ವರ್ಕ್ ಎಲ್ಲ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ, ಬಟ್ ಎಲ್ಲರೂ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಲೇಬರ್ಸ್. ಇಳಿ ವಯಸ್ಸಿನಲ್ಲೂ ತಾನಿಗೆ ಗೊತ್ತಿದೆ ಅಂತೇಳಿ ಬರ್ತಾರೆ, ಬಟ್ ಅವ್ರು ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಏನಾದ್ರೂ ಬೈ ಹೆಡ್ ಲಿಫ್ಟ್ ಮಾಡುವಂತದ್ದು ಇದ್ರೆ, ಒಂದ್ ಗೊಬ್ಬರ ಹಾಕುವಂತ ಕೆಲಸ, ಅದಕ್ಕೆಲ್ಲ ಇಲ್ಲ ನಮ್ಗೆ ಕಷ್ಟ ಅಂತ ಹೇಳ್ತಾರೆ. ಕಾಫಿ ಕುಯ್ದ್ರೆ ಇವನು ದಾರಿ ಹತ್ರ ತಂದು ಕೊಡುವಂತ ಪ್ರಮೇಯ ಕೂಡ ಕಡಿಮೆ ಆಗಿದೆ. ಈ ಆಧುನಿಕತೆಯ ಅವಾಂತರನೋ ಅಥವಾ ಸುಧಾರಣೆ ಕಂಡಿದ್ದರ ಸಮಸ್ಯೆನೋ ಅರ್ಥ ಆಗ್ತಾ ಇಲ್ಲ ಅಲ್ವಾ? ಆಧುನಿಕತೆ ಅಂತ ಹೇಳಲಿಕ್ಕಿದೆ, ಈ ಆಧುನಿಕತೆಯ ಅವಾಂತರನೋ ಅಥವಾ ಸುಧಾರಣೆ ಕಂಡಿದ್ದರ ಸಮಸ್ಯೆನೋ ಅರ್ಥ ಆಗ್ತಾ ಇಲ್ಲ ಅಲ್ವಾ? ಆಧುನಿಕತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದಕ್ಕೆ. ಸುಧಾರಣೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅದಕ್ಕೊಂದು ನಿಯಮಾನುಸಾರ ಅಂತ ಹೇಳುವಂತ ವ್ಯವಸ್ಥೆಗಳೇ ಇಲ್ಲ. ಅಲ್ಲ, ಕಾರ್ಮಿಕರ ಈ ಒಂದು ಬರ್ತಾ ಇಲ್ಲ ಅಲ್ವಾ? ಆಧುನಿಕತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದಕ್ಕೆ. ಸುಧಾರಣೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅದಕ್ಕೊಂದು ನಿಯಮಾನುಸಾರ ಅಂತ ಹೇಳುವಂತ ವ್ಯವಸ್ಥೆಗಳೇ ಇಲ್ಲ. ಅಲ್ಲ, ಕಾರ್ಮಿಕರ ಈ ಒಂದು ಬದಲಾದ ಗುಣಕ್ಕೆ ಕಾರಣ ಏನಿರ್ಬೋದು ಅಂತ ಹೇಳ್ತೀರಿ? ಕಾರಣ ಅಂತಂದ್ರೆ, ವ್ಯವಹಾರದ ಜ್ಞಾನ ಅವರಿಗೆ ಜಾಸ್ತಿ ಆಗಿದೆ. ಆಗ್ತಾ ಇಲ್ಲ ಅಲ್ವಾ? ಆಧುನಿಕತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದಕ್ಕೆ. ಸುಧಾರಣೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅದಕ್ಕೊಂದು ನಿಯಮಾನುಸಾರ ಅಂತ ಹೇಳುವಂತ ವ್ಯವಸ್ಥೆಗಳೇ ಇಲ್ಲ. ಅಲ್ಲ, ಕಾರ್ಮಿಕರ ಈ ಒಂದು ಬದಲಾದ ಗುಣಕ್ಕೆ ಕಾರಣ ಏನಿರ್ಬೋದು ಅಂತ ಹೇಳ್ತೀರಿ? ಕಾರಣ ಅಂತಂದ್ರೆ, ವ್ಯವಹಾರದ ಜ್ಞಾನ ಅವರಿಗೆ ಜಾಸ್ತಿ ಆಗಿದೆ. ನಿಯಮಾನುಸಾರ ಅಂತ ಹೇಳುವಂತ ವ್ಯವಸ್ಥೆಗಳೇ ಇಲ್ಲ. ಅಲ್ಲ, ಕಾರ್ಮಿಕರ ಈ ಒಂದು ಬದಲಾದ ಗುಣಕ್ಕೆ ಕಾರಣ ಏನಿರ್ಬೋದು ಅಂತ ಹೇಳ್ತೀರಿ? ಕಾರಣ ಅಂತಂದ್ರೆ, ವ್ಯವಹಾರದ ಜ್ಞಾನ ಅವರಿಗೆ ಜಾಸ್ತಿ ಆಗಿದೆ. ಮೊದ್ಲು ಒಂದ್ ಕಡೆಯಿಂದ ಒಂದು ಶೋಷಣೆ ಆಗ್ತಿದ್ರು ಅಂತ ಹೇಳಿದ್ರೆ ತಪ್ಪಲ್ಲ. ಈಗ ಉದಾಹರಣೆಗೆ ಭೂ ಮಾಲೀಕರಿಂದ ತತ್ತರೆ ಇವರಿಂದ ಅವ್ರು ಸ್ವಲ್ಪ ಶೋಷಣೆ ಆಗ್ತಿದ್ರು. ಇವಾಗ ಏನಾಗಿದೆ, ಎಲ್ಲರಿಗೆ ಆ ನಾಲೆಡ್ಜ್ ಲೆಕ್ಕಾಚಾರ ಬಂದಿದೆ, ಮತ್ತೆ ಒಂದು ಪ್ರಾಮಾಣಿಕತೆ ಕಡಿಮೆ ಆಗಿದೆ. ಹಿರಿತಲೆಗಳೇ ಸ್ವಲ್ಪ ಈ ತರ ಕೆಲಸದಲ್ಲಿ ಇರೋದು ಅಂತ ಬಿಟ್ರೆ, ಅವರ ಮಕ್ಕಳುಗಳು ಯಾರು ಈ ಕೆಲಸದಲ್ಲಿ ಬರ್ತಾ ಇಲ್ಲ. ಅಲ್ಲ, ಒಂದ್ ರೀತಿಯಲ್ಲಿ ಹೇಳೋದಾದ್ರೆ ಇದೆಲ್ಲದಕ್ಕೂ ಆಧುನಿಕತೆಯ ಸ್ಪರ್ಶ ಕಾರಣವಾಗಿದೆ ಅಲ್ವಾ? ನಿಜ ನಿಜ. ಮತ್ತೆ ಇದಕ್ಕೂ ಅಂತ್ಯ ಅನ್ನೋದಿದ್ದೇ ಇದೆ, ಕಾಯ್ಬೇಕಷ್ಟೇ. ಏನ್ ಮಾಡೋದು, ಈಗ ಮನೆಯಲ್ಲಿ ದುಡಿಯೋ ಮಕ್ಕಳು ಕಡಿಮೆ ಆಗಿದ್ದಾರೆ, ಅಥವಾ ದುಡಿಯೋ ಮಕ್ಕಳು ಅಷ್ಟೊಂದಿಲ್ಲ, ಇನ್ನು ಆಳು ಕಾಳುಗಳು ಸರಿಯಾಗಿ ಸಿಗ್ತಲ್ಲ, ಆದ್ರೂ ನಿಭಾಯಿಸ್ಕೊಂಡು ಹೋಗ್ತದ್ರೆ ಎಷ್ಟೋ ಜನ ನಿಮ್ಮಂತವ್ರು ಬೇರೆಯವರು ಅಲ್ವಾ? ಇವಾಗ ಅವರೇ ಸ್ವತವಾಗಿ ತಪ್ಪಿದ್ರೆ, ಮೊದ್ಲು ಎಷ್ಟೋ ಸಮಯ ಕೆಲಸದಿಂದ ಮಾಡಿಸಿರೋರೇ ಈಗ ಸ್ವತವಾಗಿ ಅವರೇ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬರ್ತಿದೆ. ಇವಾಗ ಏನೋ ನಮ್ಮಲ್ಲಿ ಕೊಡಗಿನಲ್ಲಿ ಈ ರೋಹಿಂಗ್ಯದಿಂದ ತಪ್ಪಿದ್ರೆ ಅಸ್ಸಾಮಿಂದ ರಕೆಟ್ ಆಗಿರುವಂತ ಪರಿಸ್ಥಿತಿ ಬರ್ತಿದೆ. ಇವಾಗ ಏನೋ ನಮ್ಮಲ್ಲಿ ಕೊಡಗಿನಲ್ಲಿ ಈ ರೋಹಿಂಗ್ಯದಿಂದ ತಪ್ಪಿದ್ರೆ ಅಸ್ಸಾಮಿಂದ ರಕೆಟ್ ಆಗಿರುವಂತವ್ರು ಎಲ್ಲವರು ಇಲ್ಲಿಂದ ಬರುವಾಗ ಅಸ್ಸಾಮಿ ಅಂತ ಹೇಳ್ತಾರೆ. ಅವರೆಲ್ಲ ಇಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಪ್ರಮಾಣದ ಈ ಲೇಬರ್ ಪ್ರಾಬ್ಲಮ್ ಹೋಗಿದೆ ಅಂತ ಹೇಳಿದ್ರೆ ತಪ್ಪಲ್ಲ. ಆದ್ರೆ ಅಲ್ಲಿಂದ ಬಂದವರು ಈ ಸಣ್ಣ ತೋಟದಲ್ಲೆಲ್ಲ ಈ ಒಂದು ಫ್ಯಾಮಿಲಿ ಆಗಿ ಎಲ್ಲ ಇರೋದಿಲ್ಲ ಅವರು. ಅವ್ರಿಗೆ ಒಂದು ಎರಡು ಮೂರು ಫ್ಯಾಮಿಲಿ ಇದ್ರೆ ಮತ್ತೆ ಅವ್ರಿಗೊಂದು ಭಯ ಇರ್ತದಲ್ವಾ, ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಬಂದಿದೀವಿ. ನಿಜ, ಈ ಕಾರಣದಿಂದ ಅವರು ಜೊತೆಯಾಗಿ ಇರ್ಲಿಕ್ಕೆ ಇಷ್ಟಪಡ್ತಾರೆ. ಹೌದು. ಕಾಫಿ ಪಲ್ಪ್ ಮಾಡ್ತೀರಾ ಅಥವಾ? ನಾವು ಚೆರಿ ಮಾಡಿದ್ರು. ಕಾಫಿ ತೋಟ ಅಲ್ದಲ್ಲೇ ಗದ್ದೆಯನ್ನು ಇಟ್ಕೊಂಡಿದ್ರಿ, ಭತ್ತವನ್ನ ತಪ್ಪದೆ ಬೆಳ್ಕೊಂತ ಬಂದಿದ್ರಿ ಅಲ್ವಾ? ಗದ್ದೆಯನ್ನ ಸ್ವಲ್ಪ ಅಡಕೆಗೆ ಕನ್ವರ್ಟ್ ಮಾಡಿದೀವಿ, ಗದ್ದೆನ ಸ್ವಲ್ಪ ಇಟ್ಕೊಂಡಿದೀವಿ. ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ನಮ್ಮ ಮನೆ ಎದುರುಗಡೆ ಒಂದು ಚಿಕ್ಕ ಒಂದು ನೀರಿನ ತೊರೆ ಹೋಗ್ತದೆ, ಪುಟ್ಟ ನದಿ, ಸ್ವಲ್ಪ ಅನತಿ ದೂರದಲ್ಲಿ ಅದು ಕಾವೇರಿಗೆ ಸೇರ್ತದೆ. ಮಳೆಗಾಲದಲ್ಲಿ ನೀರು ತುಂಬಿ ಬರುವಾಗ ಏನಾಗ್ತದೆ, ನಮ್ಮ ಗದ್ದೆ ಕೆಲವು ಬಾರಿ ಒಂದು 10-15 ದಿವಸಗಳೆಲ್ಲ ನೀರಿನಲ್ಲಿ ಮುಳುಗುವಂತ ಸಾಧ್ಯತೆ ಇರ್ತದೆ. ಇದರಿಂದಾಗಿ ನಾವು ಗದ್ದೆನ ಹೊರತಾಗಿ ಕಾಫಿಗಾಗ್ಲಿ ತಪ್ಪರೆ ಅಡಕೆಗಾಗ್ಲಿ ತುಂಬಾ ಕನ್ವರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಒಂದು ಸೈಡ್ ಇಂದ ಮಾಡ್ಕೊಂಡ್ ಬರ್ತಾ ಇದೀವಿ, ಆದ್ರೆ ಅದನ್ನ ಹಾಗೆ ಗದ್ದೆಯಾಗೆ ಮಾಡ್ಬೇಕು, ಇಲ್ಲಾಂದ್ರೆ ನೀರ್ ನಿಲ್ತದೆ, ಕೊಳತ ಹೋಗ್ತದೆ. ಯಾಕಂದ್ರೆ ಗದ್ದೆ ನಮಗೆ ಸಿಕ್ಕಾಬಟ್ಟೆ ಎಕ್ಸ್ಪೆಂಡಿಚರ್ ಆಗ್ತದೆ. ಫಸ್ಟ್ ಆಫ್ ಆಲ್ ನಮಗೀಗ ಕೆಲಸಗಾರರ ಒಂದು ಸಮಯದ, ಮತ್ತೆ ಪ್ಲಸ್ ಅವ್ಗೆ ಅನುಭವದ ಕೊರತೆ. ಕೆಲವು ಸ್ಕಿಲ್ಡ್ ವರ್ಕರ್ಸ್ ಇರ್ತಾರೆ, ಅವ್ರನ್ನ ಸ್ವಲ್ಪ ಮೀಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ರೇಜಸ್ ಈಗ ಒಂದ್ರ ಬಾರಿ ಫ್ಯಾಷನೇಬಲ್ ಆಗೋಗಿದೆ. ಹೌದು ಹೌದು, ನಮ್ದು ಏನಿಲ್ಲ, ಅವ್ರು ಹೇಳಿದನ್ನ ನಾವು ಕೊಡ್ಬೇಕಷ್ಟೇ. ಅಡಿಕೆ ಹಾಕಿರೋದೆಲ್ಲ ಫಸಲು ಬರ್ತಾ ಇದೆಯಾ? ಬರ್ತಾ ಇದೆ, ಬಟ್ ಈ ಸರಿ ಕಂಪ್ಲೀಟ್ ಫೇಲಿಯರ್ ಆಗೋಯ್ತು ನಮ್ದು. ಓ, ಯಾಕೆ? ನಾವು ವರ್ಷಕ್ಕೆ ಒಂದೆರಡು ಸಲ ಸ್ಪ್ರೇ ಮಾಡ್ತಿದ್ವಿ ಅದಕ್ಕೆ ಬೋರ್ಡ್ ಮಿಕ್ಸರ್. ಈ ಸರಿ ಮಳೆ ಬಿಗಿನಿಂಗ್ ಅಲ್ಲಿ ಬಂದದ್ದು, ಮತ್ತೆ ಬ್ರೇಕ್ ಸಿಗ್ಲಿಲ್ಲ ನಮ್ಗೆ ಒಂದು. ಓಹೋ. ಮತ್ತೆ ಇನ್ನೊಂದು ದೋಷ, ನಮ್ಗೆ ಅನುಭವದ ಕೊರತೆ, ತಪ್ಪು ಮಾಡಿದ್ವಿ ಅಂದ್ರೆ ನಾವು ಅದರ ಬುಡಕ್ಕೆ ಸ್ವಲ್ಪ ಈ ಸೆಗಣಿ ಗೊಬ್ಬರನ ಹಾಕ್ಲಿಕ್ಕೆ ಹೋದ್ವಿ. ಅದು ಗದ್ದೆ ಮುಚ್ಕೊಂಡು ಬರ್ತದೆ, ಬಂದಾಗ ಏನಾಗುತ್ತೆ ಅದು ಹೊಳೆಗೆ ಕೊಚ್ಚಿ ಹೋಗುತ್ತೆ. ಅದಕ್ಕಾಗಿ ನಾವು ಅದನ್ನ ಏನ್ ಮಾಡಿದ್ವಿ, ಪ್ಲಾಂಟ್ ಸುತ್ತ ಸ್ವಲ್ಪ ಗುಂಡಿ ಮಾಡಿ ಮುಚ್ಚಕ್ ಹೋದ್ ನೋಡಿದ್ವಿ, ರೂಟ್ಗೆ ಸ್ವಲ್ಪ ಪೇಟ್ ಆಯ್ತು ಅಂತ ಅನ್ಸೋದು. ಅಲ್ಲಿ ಮಳೆಗಾಲ ನೀರ್ ನಿಲ್ತು, ಇದು ಎರಡು ಕಾರಣದಿಂದ ಬೋರ್ಡೋ. ಕೆಲವೊಬ್ರು ಮಳೆ ಬರುವಾಗ್ಲೂ ಬೋರ್ಡೋ ದ್ರಾವಣ ಸಿಂಪಡಣೆ ಮಾಡಿ ಫಲ ಕಂಡಿದ್ದಾರೆ. ಇಲ್ಲಿ ತನಕ ಆಗ್ತಿತ್ತು, ನಾನೀಗ ದನದ ಗೊಬ್ಬರ ಹಾಕುವಾಗ ಬುಡದಲ್ಲಿ ಸಣ್ಣ ಟ್ರಿಂಚ್ ತರ ಮಾಡ್ಬಿಟ್ಟು ಹಾಕಿದ್ದೆ, ಯಾಕಂದ್ರೆ ಮಳೆ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತದೆ ಅಂತ ಹೇಳಿ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವು ಗುಂಡಿ ಮಾಡಿದ್ದು. ಗುಂಡಿ ಮಾಡುವಾಗ ಏನಾಯ್ತು, ಅದ್ರ ರೂಟ್ಗೆ ಸ್ವಲ್ಪ ಹಾಕುವಾಗ ಬುಡದಲ್ಲಿ ಸಣ್ಣ ಟ್ರಿಂಚ್ ತರ ಮಾಡ್ಬಿಟ್ಟು ಹಾಕಿದ್ದೆ, ಯಾಕಂದ್ರೆ ಮಳೆ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತದೆ ಅಂತ ಹೇಳಿ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವು ಗುಂಡಿ ಮಾಡಿದ್ದು. ಗುಂಡಿ ಮಾಡುವಾಗ ಏನಾಯ್ತು, ಅದ್ರ ರೂಟ್ಗೆ ಸ್ವಲ್ಪ ಏಟ್ ಆಗಿದ್ದಿರ್ಬೋದು ಒಂದು, ಅದು ಕಾರಣ ಆಗಿರ್ಬೋದೇನು. ಆದ್ರೆ ಮಳೆ ಸತತವಾಗಿ ಹಿಡಿತಂತ ಅನ್ಕೊಂಡು ಬೋರ್ಡನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವು ಗುಂಡಿ ಮಾಡಿದ್ದು. ಗುಂಡಿ ಮಾಡುವಾಗ ಏನಾಯ್ತು, ಅದ್ರ ರೂಟ್ಗೆ ಸ್ವಲ್ಪ ಏಟ್ ಆಗಿದ್ದಿರ್ಬೋದು ಒಂದು, ಅದು ಕಾರಣ ಆಗಿರ್ಬೋದೇನು. ಆದ್ರೆ ಮಳೆ ಸತತವಾಗಿ ಹಿಡಿತಂತ ಅನ್ಕೊಂಡು ಬೋರ್ಡೋ ದ್ರಾವಣ ಸಿಂಪಡಣೆ ಮಾಡದೆ ಇರೋದನ್ನು ಇಳುವರಿಗೆ ಪೆಟ್ಟು ಕೊಡುತ್ತಂತ ಹೇಳೋರು ಇದಾರೆ. ಕೆಲವೊಬ್ರು ಮಳೆ ಬರ್ತಾ ಇದ್ರು ಸಿಂಪಡಣೆ ಮಾಡಿ ಅದರ ಪರಿಣಾಮವನ್ನು ಕಂಡಿದ್ದಾರೆ. ನೋಡಿ, ಅದೇ ಆ ಒಂದು ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಒಳ್ಳೇದಾದೀತೇನ ಅಂತ ಅನ್ಕೊಂಡು. ಕಳೆದ ವರ್ಷ ಆರಂಭದಲ್ಲಿ ಮಳೆ ಸುಡಾಗಿದ್ದು ಕಂಟಿನ್ಯೂಸ್ ಮಳೆ ಬಂದ್ಬಿಡುತ್ತೆ. ಭತ್ತ ಯಾವ್ದು ತಳಿ ಬೆಳಿತೀರಿ? ನಾವು ಮೊದ್ಲು ಬಿಕೆಬಿ ಬೆಳೆದಿದ್ವಿ, ಈಗ ಒಂದ್ ಎರಡು ಮೂರು ವರ್ಷದಿಂದ ಸೋನ ಮಸೂರಿ ಹಾಕಿದೆ. ಅಷ್ಟು ವರ್ತ ಅಲ್ಲ ಅಂದ್ರೆ ಹೈಟ್ ಬರೋದಿಲ್ಲ, ಮತ್ತೆ ಇಲ್ಲಿ ನಮ್ಗೆ ಬೇಗ ನಾಟಿ ಮಾಡ್ಲಿಕ್ಕೆ ಆಗಲ್ಲ. ತಜ್ಞರು ಹೇಳ್ತಾರೆ ಚಳಿಗಿಂತ ಮೊದಲು ಅದ್ರದ್ದು ಹೊಡೆ ದಾಟ್ಬೇಕು, ಅದ್ರ ದಾಟಿದ್ರೆ ಸ್ವಲ್ಪ ಒಳ್ಳೇದು ಈ ತರ ಅಂತೆಲ್ಲ ಹೇಳ್ತಾರೆ. ಆತರ ಆಗೋದಿಲ್ಲ, ಮಳೆ ಇರೋದ್ರಿಂದ ಗದ್ದೆ ಆಲ್ಮೋಸ್ಟ್ ಆಗಸ್ಟ್ 25th ನಂತರ ನಾಟಿ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕಿಂತ ಮೊದಲು ಮಾಡ್ಲಿಕ್ಕೆ ಆಗಲ್ಲ. ಗದ್ದೆಯಿಂದ ನೀರು ಕಡಿಮೆ ಆದ ನಂತರ, ಇನ್ನೂ ದೊಡ್ಡ ಮಳೆ ಅಬ್ಬರ ಕಡಿಮೆ ಆಯ್ತು ಅಂತೇಳಿ ಆದಾಗ ನಾವು ನಾಟಿ ಮಾಡ್ಲಿಕ್ಕೆ ಹೋಗೋದು, ಅದು ಒಂದು ತಡ ಆಗ್ತದೆ. ಮತ್ತೆ ಯಾಕೆ ಸೋನ ಮಸೂರಿ ಪ್ರಿಫರ್ ಮಾಡಿದ್ರೆ ಅಂದ್ರೆ ಇದೆಲ್ಲಕ್ಕಿಂತ ಒಂದು 10-20 ದಿವಸ ಮೊದಲು ಬೇಗ ಬರ್ತದೆ, ಕೆಲಸಕ್ಕೆ ಸ್ವಲ್ಪ ಈಸಿ ಆಗ್ತದೆ, ಹಾಗೆ ಮಾಡಿದ್ವಿ. ಮತ್ತೆ ಮೊದಲು ಭತ್ತ ಬೇರ್ಪಡಿಸೋದುಂಟಲ್ಲ ಬಡಿಯೋದು ಅಂತ ಹೇಳೋದು, ಮೊದ್ಲೊಂದು 5-6 ವರ್ಷ ಮಿಷಿನ್ ಅಲ್ಲೆಲ್ಲ ಮಾಡಿದ್ವಿ, ಇಲ್ಲಿ ಪಕ್ಕದಲ್ಲೆಲ್ಲ ಇತ್ತು. ಮತ್ತೆ ನಮ್ದು ಸಣ್ಣ ಪುಟ್ಟ ಏರಿಗಳಿಗೆ ದೂರದಿಂದ ಅವ್ರಿಗೆ ಬಂದ್ರೆ ಅಷ್ಟು ವರ್ಕೌಟ್ ಆಗಲ್ಲ, ಹಾಗಾಗಿ ಅದು ಅವರ ಕೊರತೆನೂ ಇದೆ. ಮತ್ತೆ ನಮ್ದಾದಾಗ ಮಾಸ್ ಆಗಿ ಬೈಲಲ್ಲಿ ಎಲ್ಲ ಸಿಕ್ಕಿದ್ರೆ ಅವರವರಿಗೂ ಸ್ವಲ್ಪ ಲಾಭ ಆಗ್ತದೆ, ಆ ತರದ ಕೊರತೆ ಇದೆ. ಇಬ್ಬರು ಸಪರೇಟ್ ಆದ್ರೆ ಈ ಸಣ್ಣ ಏರಿಯಾಕ್ಕೆ ಅವ್ರಿಗೆ ಅಷ್ಟು ವರ್ಕೌಟ್ ಆಗೋದಿಲ್ಲ ಅಂತೇಳಿ ಬರೋದಿಲ್ಲ. ಮತ್ತೆ ಬಿಕೆಬಿ ಅದು ಸ್ವಲ್ಪ ಉದ್ದದ ಬೆಳೆ, ಎತ್ತರದ ಇರ್ತದೆ ನೋಡಿ, ಮಿಷಿನ್ ಅಲ್ಲಿ ಸ್ವಲ್ಪ ಒಣಗಿದ್ದು ಕಡಿಮೆ ಆದ್ರೆ ಅದು ಸ್ಟ್ರಕ್ ಆಗ್ತದೆ, ಹೌದು ಈ ತರದ ಪ್ರಾಬ್ಲಮ್ ಇದೆ. ಚಿಕ್ಕ ಬೆಳೆ ಆದ್ರೆ ಒಳ್ಳೇದು, ಹಾಗಾಗಿ ನಾವು ಈ ಗಿಡ್ಡ ಬೆಳೆಗೆ ಬಂದ್ವಿ ಸೋನ ಮಸೂರಿ ಈ ತರದ ಬೆಳೆಗೆ. ಸೋನ ಮಸೂರಿನೂ ನಿಮಗೆ ಹಿಡಿಸ್ತಾ ಇಲ್ಲ, ಇನ್ನು ಬೇರೆದು ಹುಡುಕ್ತಾ ಇದ್ರಿ? ಇದಾವೆ ಕೊಡಗಿನಲ್ಲಿ ತುಂಬಾ ರೈತರು 16 ರೀತಿಯ ಭತ್ತದ ತಳಿಗಳನ್ನ ಉಪಯೋಗಿಸಿಕೊಂಡು ಸಾಗುವಳಿ ಮಾಡೋದಿದೆ, ಹುಡುಕ್ತಾ ಇದ್ರೆ ನಿಮಗೆ ಇನ್ನೊಂದು ಒಳ್ಳೆ ತಳಿ ಸಿಗ್ಬಹುದು. ಅಲ್ಲ, ನಾವು ಕೃಷಿ ಇಲಾಖೆಯಲ್ಲಿ ಸಮೇತ ಇದ್ ಮಾಡಿದ್ವಿ, ನೆಲಕ್ಕೆ ಗಾಳಿಯ ಒತ್ತಡಕ್ಕೆ ಬೆಳೆದೇ ಇರುವಂತ ಬೆಳೆಗಳು ಚಂದ ಬರುವಂತದಿದ್ರೆ ಇದೆ ಕೆಲವು, ಅದು ನಮಗೆ ಟೇಸ್ಟ್ ಅನುಗುಣವಾಗಿರ್ಬೇಕಲ್ಲ. ಕೆಲವರು ಮಾರಾಟದ ದೃಷ್ಟಿಯಿಂದ ಬೇರೆ ಬೆಳೆಗಳಲ್ಲಿ ಇದೆ, ಹೌದೌದು, ತುಂಗ ತನು ಈ ತರ ಎಲ್ಲ ಹೇಳ್ತಾರೆ, ಬಟ್ ಅದು ನಮ್ಗೆ ಅಷ್ಟು ಇಲ್ಲ. ಹೌದು, ಮೇಕೇರಿಯಲ್ಲಿ ಒಬ್ರು ಗಣಪತಿಯವರು ಪುಷ್ಪ ತಳಿ ಭತ್ತವನ್ನ ಬೆಳೀತಾರೆ, ಆ ತರದನ್ನು ಸೂಕ್ತ ಆಗ್ಬಹುದು. ಹುಡುಕ್ತಾರೆ ಹುಡುಕ್ತಾರೆ ಸಿಗತ್ತೆ. ಇನ್ನು ಎಮ್ಮೆ ಹಸುವನ್ನು ಇಟ್ಕೊಂಡಿದ್ರಿ, ಎಷ್ಟಿದೆ ಒಟ್ಟು? ಒಂದು ಎಮ್ಮೆ, ಒಂದು ಹಸು, ಒಂದ್ ಕರು ಇದೆ. ಮೂರಿದಾವೆ. ಅದಕ್ಕಿಂತ ಜಾಸ್ತಿ ನೋಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಅಲ್ಲ, ಒಂದಿಟ್ಕೊಳ್ಳೋದೇ ಕಷ್ಟ ಅನ್ನೋ ತರ ಇರುವಾಗ ನೀವು ಒಂದ್ ಎಮ್ಮೆ ಒಂದು ಹಸು ಕರು ಇಟ್ಕೊಂಡಿದ್ರಿ. ಎಮ್ಮೆ ಮತ್ತು ಹತ್ತು ಹಸು ಹುಟ್ಟಿದ್ರಿಂದ ಅದ್ರ ಜೊತೆ ಸ್ವಲ್ಪ ಅಟ್ಯಾಚ್ಮೆಂಟ್. ಹಾಗೆ ನನ್ನ ಶ್ರೀಮತಿಯ ಪಾತ್ರ ಅದರಲ್ಲಿ ಪ್ರಭಾವ. ಕೆಲವು ಕೆಲಸಗಳನ್ನ ನಿಭಾಯಿಸಬೇಕಲ್ವಾ? ಹೌದು. ನೀವು ವಕೀಲ ವೃತ್ತಿ ಮಾಡ್ಕೊಂತ ಈ ಕಡೆ ಕೃಷಿ ಕೆಲಸಗಳನ್ನು ಇಟ್ಕೊಂಡು ಜೊತೆಗೆ ಹಸುವನ್ನು ಎಮ್ಮೆಯನ್ನು ಸಾಕಿ ಪ್ರಭಾವ. ನಿಜ, ಕೆಲವು ಕೆಲಸಗಳನ್ನ ನಿಭಾಯಿಸಬೇಕಲ್ವಾ? ಹೌದು. ನೀವು ವಕೀಲ ವೃತ್ತಿ ಮಾಡ್ಕೊಂತ ಈ ಕಡೆ ಕೃಷಿ ಕೆಲಸಗಳನ್ನು ಇಟ್ಕೊಂಡು ಜೊತೆಗೆ ಹಸುವನ್ನು ಎಮ್ಮೆಯನ್ನು ಸಾಕೊಂಡು ಒಂದ್ ರೀತಿ ಆಸಕ್ತಿಯಿಂದ ಕೃಷಿಯಲ್ಲಿ ಸಾಕ್ತದ್ರಿ? ಈಗ ನಾವು ಗದ್ದೆ ಇರೋದಕ್ಕೆ ದಾನ ಇಟ್ಕೊಂಡಿರೋದು. ಬಹುಶಃ ಗದ್ದೆ ಇಲ್ಲ ಅಂತ ಹೇಳಿದ್ರೆ ನಾವು ಇಟ್ಕೊಳ್ತಿತ್ತಿಲ್ಲ, ಗದ್ದೆಗೋಸ್ಕರ ಇಟ್ಕೊಂಡಿರೋದು. ಗದ್ದೆ ಅಂತ ಹೇಳಿ ಇದ್ಮೇಲೆ ಸ್ವಲ್ಪ ಆದ್ರೂ ಅದಕ್ಕೆ ದನದ ಗೊಬ್ಬರ ಹಾಕ್ಲಿಲ್ಲ ಅಂತ ಹೇಳಿ ಆದ್ರೆ ಅದಷ್ಟು ಫಲವತ್ತತೆ ಬರೋದಿಲ್ಲ. ಮತ್ತೆ ಹೆಚ್ಚು ಬಂದ್ರೆ ತೋಟಕ್ಕೆ ಹಾಕ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳುವಂತ ಒಂದು ಇದು. ಮತ್ತೆ ಮೊದ್ಲಿಂದನೇ ನಮ್ಮ ಈ ಕೃಷಿ ಬದುಕಿನಲ್ಲಿ ದನಕರುಗಳನ್ನ ಸಾಕೋದು ಅದು ಬಂದ್ಬಿಟ್ಟಿದೆ, ಅದನ್ನ ಇನ್ನು ನಾವು ಅದಕ್ಕೆ ಬಂದಿಲ್ಲ ಅಂತ ಹೇಳ್ಬಹುದು. ನಿಜ ಅಲ್ಲ, ಜೊತೆಗೆ ತಾವು ಹೇಳಿದಂಗೆ ಶ್ರೀಮತಿಯವರಿಗೆ ಈ ಒಂದು ಆಸಕ್ತಿ ಇರೋದು, ಅಪೇಕ್ಷೆ ಇರೋದು ಒಂಥರ ಹಸು ಸಾಕಾಣಿಕೆ ಅಥವಾ ಎಮ್ಮೆಗಳ ಸಾಕಾಣಿಕೆಗೆ ಉತ್ತೇಜನ ಕೊಟ್ಟಿದೆ ಅಥವಾ ಅದನ್ನ ಬಿಡದಂಗೆ ನೋಡ್ಕೊಳ್ಲಿಕ್ಕೂ ಅನುಕೂಲ ಆಗಿದೆ. ನಾವು ತುಂಬಾ ಬಿಡ್ಲಿಕ್ಕೆ ಹೋಗೋದಿಲ್ಲ. ಈಗ ಉದಾಹರಣೆಗೆ ನೋಡಿ, ಫಸ್ಟ್ ಆಫ್ ಆಲ್ ಏನಾಗಿದೆ ಅಂತಂದ್ರೆ ಈಗ ಯಾರ ತೋಟಕ್ಕೆ ಬೇಲಿ ಇಲ್ಲ. ಮೊದ್ಲೇ ಏನಂತಂದ್ರೆ ಗದ್ದೆ ಕೆಲಸ ಆಯ್ತು ಅಂತ ಹೇಳಿದ್ರೆ ನಾವು ಹೀಗೆ ಬಿಟ್ಟರೆ ಅದ್ರ ಪಾಡಿಗೆ ಸಾಯಂಕಾಲ ಬರ್ತಾ ಇತ್ತು. ಈಗ ಅವ್ರ ದನಗಳನ್ನ ಅವ್ರು ನೋಡ್ಕೊಳ್ಬೇಕು ಅಂತ ಹೇಳುವಂತ ಊರಿನ ಒಳಗೆ ಅದರದೇ ಆದಂತ ಒಂದು ಕ್ರಮವನ್ನ ಎಲ್ಲವರು ಪಾಲಿಸ್ತಾ ಇದ್ದಾರೆ. ನಾವು ಸಮೇತ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ. ನಿಜ ನಿಜ, ಅವ್ರದ್ದು ಏನಿದೆ ಕೃಷಿ ದನಕರುಗಳಿರೋರು ಅವ್ರು ನೋಡ್ಕೊಳ್ಬೇಕು, ನಾನು ಬೇಲಿ ಹಾಕಿ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತ ಆ ತರ ನಿಯಮ ಇಲ್ಲ ಈಗ, ಎಲ್ಲರಲ್ಲಿ ಅದು ಬಂದ್ಬಿಟ್ಟಿದೆ. ನಿಜ ನಿಜ, ಒಳ್ಳೇದೆ. ನೀವೆಲ್ಲ ಈಗ ಮೇಯಿಸೋದು ಅದಕ್ಕೆಲ್ಲ ನಿಮ್ ಜಮೀನಲ್ಲೇ? ಇಲ್ಲ, ನಾವು ರೋಡ್ ಸೈಡ್ ಅಲ್ಲಿ ಸ್ವಲ್ಪ ನೋಡ್ಕೊಳ್ತೀವಿ. ಮತ್ತೆ ನಮ್ಮಲ್ಲಿ ಇರುವ ಈ ಹುಲ್ಲನ್ನು ಹಾಕಿ ಅದೇ ನಾವು ಹೇಳಿದ್ನಲ್ಲ, ಸ್ವಲ್ಪ ಈ ಅಡಕೆ ಕೃಷಿ ಮಧ್ಯದಲ್ಲೆಲ್ಲ ದೊಡ್ಡ ಮರಗಳ ಮಧ್ಯದಲ್ಲೆಲ್ಲ ಬಿಟ್ಕೊಂಡು ನಮ್ಮಲ್ಲಿ ಒಬ್ಬ ಹುಡುಗ ಇದ್ದಾನೆ, ಸುಮಾರು ಒಂದು 10-30 ವರ್ಷ ಆಯ್ತು ಮಧ್ಯದಲ್ಲಿ ಇರ್ಲಿಲ್ಲ, ಈಗ ತಿರ್ಗಾ ಬಂದಿದ್ದಾನೆ. ನಾವು ಸ್ವಲ್ಪ ನೋಡ್ಕೊಂಡು ಅಟ್ಲೀಸ್ಟ್ ನಮ್ಮಲ್ಲಿ ನೀರಿದೆ, ಅದೊಂದು ಕೊರತೆ ಇಲ್ಲ. ಸರಿನ ಸರಿನೆ, ತಿನ್ಲಿಕ್ಕೆ ಫುಡ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀರಾದ್ರೂ ಕುಡಿದು ನಮ್ಮಲ್ಲಿರುವ ಫುಡ್ ಅನ್ನ ಅದಕ್ಕೆ ಹಾಕಿ ಏನೋ ಬದುಕು ನಿಭಾಯಿಸ್ತಿದ್ದಾವೆ. ಈಗ ನೀವು ವಕೀಲಿ ವೃತ್ತಿ ಮಧ್ಯದಲ್ಲಿ ಅಥವಾ ಬಿಡುವಿನ ಸಮಯದಲ್ಲಿ ಕೃಷಿ ಕೆಲಸಗಳಲ್ಲಿ ತೊಡಸ್ಕೊಳ್ತೀರಾ ಅಥವಾ ಇಂತಿಷ್ಟು ಸಮಯ ಕೃಷಿ ಕೆಲಸ ಮಾಡ್ಕೊಂಡು ವಕೀಲಿ ವೃತ್ತಿಗೆ ಹೋಗ್ತೀರಾ, ಹೇಗಿದೆ ನಿಮ್ದು ಕೆಲಸ? ನಾನು ನಿರಂತರ ಹೋಗ್ತಾ ಇದ್ದೀನಿ, ವರ್ಕ್ ಸ್ವಲ್ಪ ಕಡಿಮೆ ಆಗಿದೆ. ಹೊಸ ಕೋರ್ಟ್ ಅಲ್ವಾ ಇವಾಗ ಮಡಿಕೇರಿಯಲ್ಲಿ, ಅದ್ರ ಮಧ್ಯದಲ್ಲಿ ನಾವು ವರ್ಕ್ ಆಯ್ತು, ಇನ್ನೊಂದು ನಮ್ಮ ಕೊಲೀಗ್ಸ್ ಗಳಲ್ಲಿ ವರ್ಕ್ ಅನ್ನು ಅಡ್ಜಸ್ಟ್ ಮಾಡಿ ಮಧ್ಯಾಹ್ನ ಮೇಲೆ ಒಂದು 3 ಗಂಟೆಗೆ ಬಂದು ತಲುಪೋದು ಉಂಟು ಮನೆಗೆ. ಮಧ್ಯಾಹ್ನದ ಊಟ ನಾವು ಸಾಧಾರಣ ಒಂದು 3 ಗಂಟೆ ಟೈಮಲ್ಲೇ ಮಾಡೋದು ಆಗೋಗಿದೆ. ಹಾಗೆ ಒಟ್ಟಾರೆ ಆತರದಿದ್ರೆ ನಾವು ಮನೆಗೆ ತಂದು ಇಲ್ಲೇ ಅದನ್ನ ಸ್ಟಡಿ ಮಾಡಿಕೊಂಡು ಹೋಗುವಂತ ಪ್ರಕ್ರಿಯೆ. ಹೌದು, ಬೆಳಿಗ್ಗೆನೋ ಸಂಜೆನೋ ದಿನದಲ್ಲಿ ಇಂತಿಷ್ಟು ಸಮಯ ಅಂತ ಅನ್ಕೊಂಡು ಕೃಷಿಯಲ್ಲಿ ತೊಡಸ್ಕೊಂಡೇ ತೊಡಸ್ಕೊಳ್ತೀರಲ್ವಾ? ರಜದ ದಿನಗಳಲ್ಲಿ ಮತ್ತೆ ನಾವು ಇಲ್ಲಿ ಮನೆಯಲ್ಲಿ ಇರುವಾಗ ಸ್ಪೆಷಲಿ ಈಗ ಕಾಫಿ ಅಂತ ಹೇಳ್ತೀವಿ, ಕೆಲವರು ಅದನ್ನ ಆ ಕಡೆ ಭಾಷೆಯಲ್ಲಿ ಕಾಫಿ ಬಿಸಿ ಮಾಡೋದು ಅಂತ ಹೇಳ್ತಾರೆ, ನಾವ್ ಇಲ್ಲಿ ಕಪಾತ್ ಅಂತ ಹೇಳ್ತೀವಿ. ಈ ತರ ಕೆಲಸಗಳಲ್ಲಿ ನಂಗೆ ತುಂಬಾ ಇಷ್ಟ. ಯಾಕಂದ್ರೆ ನನ್ನಲ್ಲಿ ಒಂದು ಕೆಟ್ಟ ಅಭ್ಯಾಸ ಅಂತಂದ್ರೆ ನಂಗೆ ಈ ತರ ಕೆಲಸಗಳು ಇನ್ನೊಬ್ಬ ಮಾಡಿ ತೃಪ್ತಿ ಆಗೋದು ಸ್ವಲ್ಪ ಕಡಿಮೆ. ಈಗ ಕಾಂಟ್ರಾಕ್ಟ್ ಕೊಡುವಂತದ್ದು ಈ ತರ ಕೆಲಸಗಳನ್ನ ನಾನು ಕಾಂಟ್ರಾಕ್ಟ್ ಕೊಡೋದು ಸ್ವಲ್ಪ ಕಡಿಮೆ. ಅದೇ ನೀವೇ ನಿಂತು ಮಾಡಿಸೋದು, ನೀವೇ ಮಾಡೋದು ಇನ್ನು ಮಾಡಿಸೋದಕ್ಕಿಂತ ನನಗೆ ಅದ್ರ ಬಗ್ಗೆ ಗೊತ್ತಿರಬೇಕಲ್ಲ, ನಾನೊಂದು ತುಲನೆ ಮಾಡ್ಬೇಕು ಅಂತ ಹೇಳಿದ್ರೆ ನನಗೆ ವರ್ಕ್ ಗೊತ್ತಿದ್ರೆ ತಾನೆ ಇನ್ನೊಬ್ರಿಗೆ ಹೇಳಲಿಕ್ಕಾಗೋದು. ನಿಜ ನಿಜ. ಈ ನಿಟ್ಟಿನಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಇದೇ ತರ ಆಗ್ಬೇಕು ಅಂತ ಹೇಳುವಂತ ಒಂದು ತರ್ಕ ಇದೆ ನಾನು. ಸುಧಾರಣೆ ರೆಕ್ಕದಲ್ಲಿ ನಾನೊಂದು ಕೃಷಿ ಮಾಡ್ಲಿಕ್ಕೆ ಹೋಗಲ್ಲ, ಒಟ್ಟಿನಲ್ಲಿ ಆದ್ರೆ ಸಾಕು ಇದನ್ನು ಮುಗಿಸ್ಬಿಡುವ ಅಂತ ಹೇಳುವ ನಿಟ್ಟಿನಲ್ಲಿ ನಾ ಕೆಲಸ ಮಾಡ್ಲಿಕ್ಕೆ ಹೋಗಲ್ಲ. ಅದು ನಿಧಾನ ಆದ್ರೂ ಖರ್ಚು ಹೆಚ್ಚಾದ್ರೂ ಸಮೇತ ನಾನೇನ್ ಎನ್ಸಿದೀನಿ ತಪ್ಪರೆ ನನ್ನ ಅನುಭವ ಕಥನದಲ್ಲಿ ಏನ್ ಬಂದಿದೆ ಅದೇ ರೀತಿ ಆಗ್ಬೇಕು ಅಂತೇಳಿ ಬಯಸ್ತೀನಿ ನಾನು. ನಿಜ, ಇದು ಮನೆಯಲ್ಲಿ ನನ್ನ ಶ್ರೀಮತಿಗೂ ಸ್ವಲ್ಪ ನಮಗೆಲ್ಲ ಒಂದು ಘರ್ಷಣೆ ಆಗೋದೆಲ್ಲ ಇರ್ತದೆ. ನಿಜ, ಕೆಲವರದಾಗಿರ್ತದೆ ನಿಮ್ಗೆ ಏನ್ ಮಾಡಿದ್ರು ಸರಿ ಆಗೋದಿಲ್ಲ, ನಿಮ್ಮ ಈ ಕ್ರಮಕ್ಕೆ ಎಲ್ಲಿ ಕೆಲಸದವರು ಇದಾಗ್ತಾರೆ ಇದೆಲ್ಲ ಇರ್ತದೆ. ಆದ್ರೂ ಹೀಗೆ ಆಗ್ಬೇಕನ್ನೋ ಒಂದು ಆಸೆ, ಅದೊಂದು ಆಸೆ. ಮತ್ತೆ ಒಂದು ಇದೆ ತರ್ಕ ಇದೆ, ಒಂದು ಯಾವ್ದೇ ಒಂದು ಸುಧಾರಣೆ ರೀತಿಯಲ್ಲಿ ನಾನು ಕೃಷಿ ಮಾಡ್ಲಿಕ್ಕೆ ಹೋಗಲ್ಲ. ನಾನು ಅದು ಬಹುಶಃ ನಮ್ಮ ತಂದೆ ಡಿಫೆನ್ಸ್ ಅಲ್ಲಿ ಇದ್ದವರು, ಚಿಕ್ಕದಿಂದನೇ ಆ ಒಂದು ಪ್ರಿನ್ಸಿಪಲ್ ಬಂದ್ಬಿಟ್ಟಿದೆ ನಮ್ಗೆ. ಮರಕಪಾತ್ ಯಾವ ಮಾಡಿಸ್ರಿ ಸಾಮಾನು ನೀವೆಲ್ಲ? ಮರಕಪಾತ್ ಆಕ್ಚುಲಿ ಮೇ ತಿಂಗಳಲ್ಲಿ ಮಾಡ್ತೀವಿ. ನಮ್ಮಲ್ಲಿ ಮರಕಪಾತಿಗೆ ತುಂಬಾ ಮರಗಳಿಲ್ಲ, ಈಗ ನಾ ಹೇಳ್ದಲ್ಲ ಸಿಲ್ವರ್ ಇದೆ ಅದನ್ನ ಟೋಟಲಿ ಬಿಡಲಿಕ್ಕೆ ಆಗ್ತದೆ ಈ ಸಲ. ನಾವ್ ಅದಕ್ಕಿಂತ ಮೊದ್ಲು ಮಾಡಕ್ ಹೋಗೋದಿಲ್ಲ. ಈಗ ಒಂದು ಮಳೆ ಬಂತು ನೋಡಿ, ಅವತ್ತು ಸಾಧಾರಣ ಕಾಫಿ ಪಿಕಿಂಗ್ ಸೀಸನ್ ಅಲ್ಲಿ ಬಂತು ಜನವರಿ ಫೆಬ್ರವರಿಯಲ್ಲಿ, ಅದನ್ನೊಂದು 40% ಬ್ಲಾಸಮ್ ಆಗಿದ್ದಿರ್ಬೋದು, ಅದಕ್ಕೆ ಬ್ಯಾಟಿಂಗ್ ಆಯ್ತು. ಉಳಿದಿದ್ದಕ್ಕೆ ಬ್ಲಾಸಮ್ ಗಾಗಿ ನಾವು ಇರಿಗೇಟ್ ಮಾಡಿದೀವಿ, ಚಂದ ಇರಿಗೇಟ್ ಮಾಡಿದೀವಿ ನಾವು. ಇನ್ನು ಸ್ವಲ್ಪ ಕಾಯ್ತೀವಿ. ಮತ್ತೀಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಖುಷಿ ಬಂದಷ್ಟು ಜನಗಳೆಲ್ಲ ಹೊಡಿತಿದ್ದಾರೆ. ಇದಕ್ಕೆ ಬ್ಲಾಸಮ್ ಗಾಗಿ ನಾವು ಇರಿಗೇಟ್ ಮಾಡಿದೀವಿ, ಚಂದ ಇರಿಗೇಟ್ ಮಾಡಿದೀವಿ ನಾವು. ಇನ್ನು ಸ್ವಲ್ಪ ಕಾಯ್ತೀವಿ. ಮತ್ತೀಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಖುಷಿ ಬಂದಷ್ಟು ಜನಗಳೆಲ್ಲ ಹೊಡಿತಿದ್ದಾರೆ ಸ್ಪ್ರಿಂಕ್ಲರ್, ಆ ತರ ನಾವು ಹೋಗ್ತಾ ಇಲ್ಲ. ಸಾಕು ಅಗತ್ಯ, ಅದೇನಾಗುತ್ತೆ ತುಂಬಾ ಮಳೆ ಬಂದ್ಬಿಟ್ರೆ ಈಗ ಕಾಫಿದು ತಪಾತ್ ಸಾಕು ಅಗತ್ಯ, ಅದೇನಾಗುತ್ತೆ ತುಂಬಾ ಮಳೆ ಬಂದ್ಬಿಟ್ರೆ ಈಗ ಕಾಫಿದು ತಪಾತ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ಚಿಗುರು ಬಂದ್ರೆ ನಮಗೆ ಕಪಾತಿ ಕಷ್ಟ ಆಗುತ್ತೆ. ಹೌದು, ಅದು ಸೆಟ್ ಆಗಿರೋದಿಲ್ಲ, ಅದ್ರದ್ದು ಹೊಸ ಚಿಗುರುಗಳು ಬರ್ತದೆ ನೋಡಿ, ಅದ್ರ ಬುಡ ಚಂದ ಕಚ್ಚಿರೋದಿಲ್ಲ. ಅದೇನಾಗ್ತದೆ ಶೇಕ್ ಆಗುವಾಗ ಬುಡದಿಂದ ಕಳಚಿ ಹೋಗ್ತದೆ, ಒಳ್ಳೆ ರೆಕ್ಕೆಗಳು ಸಮೇತ ಕಳಚಿ ಹೋಗೋ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ನಾವು ತುಂಬಾ ನೀರ್ ಕೊಟ್ರೆ ಅದೊಂದು ಪ್ರಾಬ್ಲಮ್ ಉಂಟು. ಮತ್ತೆ ಕಾಫಿ ಬಂಚುಗಳ ಮಧ್ಯೆ ಶಿಖರ್ ಬಂದ್ಬಿಡ್ತದೆ. ಈ ತರದೆಲ್ಲ ಪ್ರಾಬ್ಲಮ್ ಇದೆ. ಅದಕ್ಕೆ ಅನುಗುಣವಾಗಿ ಹೇಗೆ ಬೇಕು ಹಾಗೆ ಮಾಡ್ಕೊಂಡು ಹೋಗ್ತಿದ್ದೀವಿ. ಸಬ್ಜೆಕ್ಟ್ ಅವೈಲೇಬಿಲಿಟಿ ಆಫ್ ಲೇಬರ್ಸ್, ಕಾಫಿ ಕಪಾತಲ್ಲ ಅದೇ ಹೇಳಿದ್ನಲ್ಲ, ಪರಿಣಿತರಿಗಾಗಿ ಕಾಯ್ತೀವಿ. ಈಗ ಏನಾಗಿದೆ, ಒಂದು ಸಮಯ ಪ್ಲಸ್ ಕೂಲಿಗೆ ಬರುವಂತ ವರ್ಕರ್ಸ್ ಕಡಿಮೆ. ಈಗ ಏನಿದ್ರು ಕಾಂಟ್ರಾಕ್ಟ್ ಹೆಚ್ಚು ದುಡಿಬೇಕನ್ನೋ ಆಸೆ ಅವ್ರಿಗೆ, ಹೆಚ್ಚು ದುಡಿಬೇಕು ಅಂತ ಪರಿಣಿತರಿಗಾಗಿ ಕಾಯ್ತೀವಿ. ಈಗ ಏನಾಗಿದೆ, ಒಂದು ಸಮಯ ಪ್ಲಸ್ ಕೂಲಿಗೆ ಬರುವಂತ ವರ್ಕರ್ಸ್ ಕಡಿಮೆ. ಈಗ ಏನಿದ್ರು ಕಾಂಟ್ರಾಕ್ಟ್ ಹೆಚ್ಚು ದುಡಿಬೇಕನ್ನೋ ಆಸೆ ಅವ್ರಿಗೆ, ಹೆಚ್ಚು ದುಡಿಬೇಕು ಅಂತ ಆಸೆ. ಬಟ್ ಆ ದುಡಿಮೆಯಲ್ಲಿ ಹೆಚ್ಚಾಗ್ತದೆ, ಬಟ್ ವರ್ಕರ್ಸ್ ಕಡಿಮೆ. ಈಗ ಏನಿದ್ರು ಕಾಂಟ್ರಾಕ್ಟ್ ಹೆಚ್ಚು ದುಡಿಬೇಕನ್ನೋ ಆಸೆ ಅವ್ರಿಗೆ, ಹೆಚ್ಚು ದುಡಿಬೇಕು ಅಂತ ಆಸೆ. ಬಟ್ ಆ ದುಡಿಮೆಯಲ್ಲಿ ಹೆಚ್ಚಾಗ್ತದೆ, ಬಟ್ ಪ್ರಾಮಾಣಿಕವಾಗಿ ಆಗೋದಿಲ್ಲ, ಗುಣಮಟ್ಟದ ಕೆಲಸ ಆಗ್ತಾ ಇಲ್ಲ. ದೋಷ ಈಗ ಯಾರು ಲೇಬರ್ಸ್ ಕೇಳಿದ್ರೆ ಅವ್ರಿಗೆ ಸ್ವಲ್ಪ ನೋವಾಗ್ಬೋದು. ಇಲ್ಲ, ಅವ್ರಿಗೂ ಗೊತ್ತಿದೆ, ಪರಿಸ್ಥಿತಿಗಳು ತಿಳಿ ಆಗ್ತವೆ, ಸ್ವಲ್ಪ ಸಮಯ ಬೇಕು. ಹೌದು, ನಿಮ್ಮ ಅನುಭವಗಳನ್ನ ವಿವರವಾಗಿ ಹಂಚಿಕೊಂಡ್ರಿ ಈ ಸಂದರ್ಭದಲ್ಲಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಕೇಳಿಗರೆ. ಇದುವರೆಗೆ ಮಡಿಕೇರಿ ತಾಲೂಕು ಹೆರವನಾಡು ಅಪ್ಪಂಗಳದ ಮೊಟ್ಟನ ಸಿ ಜ್ಯೋತಿ ಶಂಕರ್ ಅವರ ಕಾಫಿ ಕೃಷಿ ಮತ್ತು ಭತ್ತದ ಬೇಸಾಯದಲ್ಲಿನ ಅನುಭವಗಳನ್ನು ಆಲಿಸಿಕೊಂಡ್ರಿ. ಅವರ ಸಂಖ್ಯೆ 7899430389 7899430389. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 14,500 ರೂಪಾಯಿಯಿಂದ 15,000 ರೂಪಾಯಿ, ಅರೇಬಿಕಾ ಚೆರಿ 7,550 ರೂಪಾಯಿಯಿಂದ 7,800 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 10,050 ರೂಪಾಯಿಯಿಂದ 10,500 ರೂಪಾಯಿ, ರೊಬಸ್ಟಾ ಚೆರಿ 5,025 ರೂಪಾಯಿಯಿಂದ 5,200 ರೂಪಾಯಿ, ಒಣ ಅಡಕೆ ಧಾರಣೆ ಕ್ವಿಂಟಾಲಿಗೆ ಹೊಸದು 32,000 ರೂಪಾಯಿಯಿಂದ 38,300 ರೂಪಾಯಿ, ಹಳೆಯದು 37,000 ರೂಪಾಯಿಯಿಂದ 45,500 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲಿಗೆ 48,500 ರೂಪಾಯಿಯಿಂದ 49,000 ರೂಪಾಯಿ. ಪೇಟೆ ಧಾರಣೆ ಕೇಳಿದಿರಿ. ರೈತ ಬಾಂಧವರೇ, ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಎಮ್ಮೆಗಳ ಸಾಕಾಣಿಕೆಯಲ್ಲಿನ ಅನುಭವ ಕುರಿತು ಕುಶಾಲನಗರ ತಾಲೂಕು ಕೂಡಲೂರು ಗ್ರಾಮದ ಕೆಎಚ್ ಧರ್ಮಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಾಳೆ ಬೆಳಿಗ್ಗೆ 6:10 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ ಸೂರ್ಯಪ್ರಕಾಶ್ ಪಂಡಿತ್. ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ 6:15. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿ ಹಳೆ ನಗರದ ಭದ್ರಾ ಸುಗಮ ಸಂಗೀತ ವೇದಿಕೆಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. ಶ್ರೋತೃಗಳಿಗೆ ಗಮನಿಸಿ, ನಾಳೆ ಸಂಜೆ 5:00 ಕೊಡವಸಿರಿ ಕಾರ್ಯಕ್ರಮದಲ್ಲಿ ಕೊಡವ ಕುಟುಂಬಗಳ ನಡುವಿನ 2ನೇ ವರ್ಷದ ಟಗ್ ಆಫ್ ವಾರ್ ಉತ್ಸವದ ಕುರಿತು ಹಗ್ಗ ಜಗ್ಗಾಟ ಅಕಾಡೆಮಿಯ ಅಧ್ಯಕ್ಷರಾದ ಪೊನ್ನೋಲ ತಂಡ ಕಿರಣ್ ಪೊನ್ನಪ್ಪ, ಚಟ್ಟಂಗಡ ಕುಟುಂಬದ ಅಧ್ಯಕ್ಷರಾದ ವಿಜಯ್ ಕಾರ್ಯಪ್ಪ ಹಾಗೂ ಸಂಚಾಲಕರಾದ ರವಿ ಸುಬ್ಬಯ್ಯ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಶ್ರೋತೃಗಳೇ, ಗಮನಿಸಿ, ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ನಾಳೆ ಬೆಳಿಗ್ಗೆ 9:10 ಪ್ರಸಾರವಾಗಬೇಕಿದ್ದ ನೇರ ಫೋನ್ಇನ್ ಕಾರ್ಯಕ್ರಮ ಸ್ಪಂದನ ಪ್ರಸಾರವಾಗುತ್ತಿಲ್ಲ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದ್ತಾ ಇರುವ ಕಾನಡ್ಕ ಡೀನಾ ದೇವಯ್ಯ. ಜಂಪೆ ಮುಖ್ಯಾಂಶಗ: ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ಮಾದರಿ ನೀತಿ ಸಂಹಿತೆ ಜಾರಿ, ಚುನಾವಣಾ ಆಯೋಗದ ನಿರ್ದೇಶನ ಎಲ್ಲವೂ ಪಾಲಿಸಿ, ಡಾ ಬಿಸಿ ಸತೀಶ. ಕೊಡಗು ವಿಶ್ವವಿದ್ಯಾನಿಲಯದ ಉದ್ಘಾಟನೆ. ಜಂಪೆನ ವಿವರ: ಭಾರತ ಚುನಾವಣಾ ಆಯೋಗ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ದಿನ ಘೋಷಣೆ ಮಾಡಿದ್ದು, ಆ ನಿಟ್ಟಿನಲ್ಲಿ ಇಂದಿಂದನೇ ಮಾದರಿ ನೀತಿ ಸಂಹಿತೆ ಜಾರಿಯಾಗುತ್ತಾ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ಚುನಾವಣಾಧಿಕಾರಿ ಡಾ ಬಿಸಿ ಸತೀಶ್ ಅವು ತಿಳಿಸಿದರು. ಮಡಿಕೇರಿನ ಜಿಲ್ಲಾಧಿಕಾರಿ ಅವರ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟ ಜಿಲ್ಲಾಧಿಕಾರಿಯವು, ವಿಧಾನಸಭಾ ಚುನಾವಣೆ 10th ನಡೆದದೆ, 13th ಮತ ಲೆಕ್ಕ ನಡೆದದೆ ಅಂತ ಜಿಲ್ಲಾಧಿಕಾರಿಯವು ಹೇಳಿದರು. 13th ಚುನಾವಣಾ ಅಧಿಸೂಚನೆ ಹೊರಡಿಸುವೆ, ನಾಮಪತ್ರ ಕೊಡುಗೆ 20th ಕಡೆ ದಿನ ಆಗುತ್ತು. 21st ನಾಮಪತ್ರ ಪರಿಶೀಲನಾ ಕಾರ್ಯ ನಡೆದಿದೆ. 24th ನಾಮಪತ್ರ ವಾಪಸ್ ತಕಣಿಕೆ ಕಡೆ ದಿನ ಅಂತ ಜಿಲ್ಲಾಧಿಕಾರಿಯವು ಮಾಹಿತಿ ಕೊಟ್ಟರು. ಚುನಾವಣಾ ಆಯೋಗದ ನಿರ್ದೇಶನಕ್ಕೆ ಬೇರೆ ಬೇರೆ ಕ್ರಮ ತಕೊಂಡಿದ್ದು, ಮಾದರಿ ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಲ್ಲಿ ಜಾರಿ ಮಾಡುವ ನಿಟ್ಟಿನಲ್ಲಿ ಬೇರೆ ಬೇರೆ ತಂಡಗಳನ್ನ ನೇಮಕ ಮಾಡಿದಳು. ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿ 40 ಲಕ್ಷದವರೆಗೆ ಖರ್ಚು ಮಾಡಕ್ಕೂ, ಈ ಹಿನ್ನೆಲೆ ಅಭ್ಯರ್ಥಿಗಳ ಖರ್ಚಿನ ಮೇಲೆ ನಿಗಾ ತಕಣಿಕೆ ಬೇರೆ ಬೇರೆ ತಂಡಗಳನ್ನು ನೇಮಿಸಿಕೊಳ್ಳುತ್ತಾ ಜಿಲ್ಲಾಧಿಕಾರಿಯವು ಹೇಳಿದರು. ಸಾರ್ವಜನಿಕ ಸೇವಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ ಕೊಡಗಿನ ಜಿಎನ್ ಶ್ವೇತಾ ಅವಕ್ಕೆ ವಿಪ್ರ ಮಹಿಳಾ ರತ್ನ ಪ್ರಶಸ್ತಿ ಸಿಕ್ಕಿತು. ಬೆಂಗಳೂರಿನಲ್ಲಿ ಏರ್ಪಾಡಾಗಿದ್ದ ಮಹಿಳಾ ದಿನಾಚರಣೆ ಜಂಬರ್ಲಿ ಪ್ರಶಸ್ತಿ ಮಾಡಿದ ಕೊಡಗಿನ ಜಿಎನ್ ಶ್ವೇತಾ ಅವಕ್ಕೆ ವಿಪ್ರ ಮಹಿಳಾ ರತ್ನ ಪ್ರಶಸ್ತಿ ಸಿಕ್ಕಿತು. ಬೆಂಗಳೂರಿನಲ್ಲಿ ಏರ್ಪಾಡಾಗಿದ್ದ ಮಹಿಳಾ ದಿನಾಚರಣೆ ಜಂಬರ್ಲಿ ಪ್ರಶಸ್ತಿ ಪ್ರದಾನ ಮಾಡಿದವು. ಪಾನ್ ಒಟ್ಟಿಗೆ ಆಧಾರ್ ಕಾರ್ಡ್ ಜೋಡಣೆಗೆ 30th ಸಮಯ ವಿಸ್ತರಿಸಿ ಹಣಕಾಸು ಸಚಿವಾಲಯ ಬರ್ಲಿ ಪ್ರಶಸ್ತಿ ಪ್ರದಾನ ಮಾಡಿದವು. ಪಾನ್ ಒಟ್ಟಿಗೆ ಆಧಾರ್ ಕಾರ್ಡ್ ಜೋಡಣೆಗೆ 30th ಸಮಯ ವಿಸ್ತರಿಸಿ ಹಣಕಾಸು ಸಚಿವಾಲಯ ಆದೇಶ ಮಾಡಿತ್ತು. ಪಾನ್ ಒಟ್ಟಿಗೆ ಆಧಾರ್ ಲಿಂಕ್ ಮಾಡಿಕೆ 31 ಕಡೆ ದಿನ ಆಗಿದ್ದು, ಈ ಅವಧಿನ 2023 ಒಟ್ಟಿಗೆ ಆಧಾರ್ ಕಾರ್ಡ್ ಜೋಡಣೆಗೆ 30th ಸಮಯ ವಿಸ್ತರಿಸಿ ಹಣಕಾಸು ಸಚಿವಾಲಯ ಆದೇಶ ಮಾಡಿತ್ತು. ಪಾನ್ ಒಟ್ಟಿಗೆ ಆಧಾರ್ ಲಿಂಕ್ ಮಾಡಿಕೆ 31 ಕಡೆ ದಿನ ಆಗಿದ್ದು, ಈ ಅವಧಿನ 2023 30th ವಿಸ್ತರಿಸಲು, ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಪಾನ್ ಕಾರ್ಡ್ ಹೊಂದಿದ್ದರನ್ನು ತಪ್ಪಿಸುವ ಉದ್ದೇಶದಿಂದ ಆಧಾರ್ ಒಟ್ಟಿಗೆ ಪಾನ್ ಲಿಂಕ್ ಮಾಡಿಸಿಕೊಳ್ಳುವ ಆದೇಶ ಆಗಿತ್ತು. ಬಂದೂಕು ಪರವಾನಿಗೆ ಸಂಬಂಧಪಟ್ಟಂತೆ ಎಲ್ಲಾ ಸೇವೆಗಳನ್ನ ಕೊಡುವ ಸಂಬಂಧ ಕೇಂದ್ರ ಗೃಹ ಸಚಿವಾಲಯ ನ್ಯಾಷನಲ್ ಡಾಟಾಬೇಸ್ ಆಫ್ ಆರ್ಮ್ಸ್ ಲೈಸೆನ್ಸ್ ಇಶ್ಯೂ ಸಿಸ್ಟಮ್ ತಂತ್ರಾಂಶ ರೂಪಿಸಿತ್ತು. ಈ ತಂತ್ರಾಂಶದಲ್ಲಿ ಹೊಸ ಕೋವಿ ಪರವಾನಗಿ, ವರ್ಗಾವಣೆ, ಮರು ನೋಂದಣಿ, ಪರವಾನಗಿ ರದ್ದು, ಪರವಾನಗಿ ನವೀಕರಣ, ಹಿಂಗೆ ಬೇರೆ ಬೇರೆ ಸೇವೆನ ಕೊಟ್ಟವೆ. ಬಂದೂಕು ವ್ಯಾಪಾರಿಗೆ ಈ ತಂತ್ರಾಂಶನ https://ndaf.alis.gov.in ಲಿ ಆರ್ಮ್ ಲೈಸೆನ್ಸ್ ಲಿಂಕ್ ಬಳಸಿ ಈ ಸೇವೆಗಳಿಗೆ ಅರ್ಜಿ ಸಲ್ಲಿಸಕತ್ತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ತಿಳಿಸಿದರು. ಕೊಡಗು ಜಿಲ್ಲೆಯ ಯಾವುದೇ ಗ್ರಾಮದಲ್ಲಿ ಸ್ಮಶಾನ ಭೂಮಿ ಅಗತ್ಯ ಇದ್ದಲ್ಲಿ ಕೂಡಲೇ ಸಂಬಂಧಪಟ್ಟ ತಾಲೂಕು ತಹಶೀಲ್ದಾರ್ ಕಚೇರಿಗೆ ಸಾರ್ವಜನಿಕರು ಅರ್ಜಿ ಕೊಡಕುತ್ತಾ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ತಿಳಿಸಿದರು. ಹಂಗೆ ಸ್ಮಶಾನ ಭೂಮಿ ಒತ್ತುವರಿ ಆಗಿದ್ದಲ್ಲಿ ಸಂಬಂಧಪಟ್ಟ ತಾಲೂಕು ಕಚೇರಿಗೆ ಮಾಹಿತಿ ಕೊಡಕುತ್ತಾ ಹೇಳಿದರು. ಇದಕ್ಕೆ ಸಂಬಂಧಿಸಿದಂಗೆ ಆಯಾಯ ಜಿಲ್ಲೆಯ ಜಿಲ್ಲಾಧಿಕಾರಿಯವು ಅಹವಾಲು ತಕ್ಕಂಡು ಕ್ರಮ ತಕ್ಕಂಡು 31st ವರದಿ ಸಲ್ಲಿಸುವಂಗೆ ನಿರ್ದೇಶಿಸಿದ್ದು, ಆ ನಿಟ್ಟಿನಲ್ಲಿ ಸ್ಮಶಾನ ಭೂಮಿ ಅಗತ್ಯ ಮಾಹಿತಿ ಒದಗಿಸುವಂಗೆ ಹೆಚ್ಚುವರಿ ಜಿಲ್ಲಾಧಿಕಾರಿಯವು ಕೇಳಿಕೊಂಡಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಇದೊಂದು ನಿಧನ ಸುದ್ದಿ. ಹೆರವನಾಡು ಗ್ರಾಮದ ಪಟ್ಟಡ ದಿವಂಗತ ಗಣಪತಿ ಅವರ ಪತ್ನಿ ಅಕ್ಕವ್ವ ಇಂದು ಸಂಜೆ ನಿಧನರಾದರು. 75 ಪ್ರಾಯದ ಪಟ್ಟಡ ಅಕ್ಕವ್ವ ತವರು ಮನೆ ಕೋಳಿಮಡ ಚೇಳ್ಳ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಒಳಗೆ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ಶ್ರೋತೃಗಳೇ, ಗಮನಿಸಿ, ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ನಾಳೆ ಬೆಳಿಗ್ಗೆ 9:10 ಪ್ರಸಾರವಾಗಬೇಕಿದ್ದ ನೇರ ಫೋನ್ ಇನ್ ಕಾರ್ಯಕ್ರಮ ಸ್ಪಂದನ ಪ್ರಸಾರವಾಗುತ್ತಿಲ್ಲ. ಆಕಾಶವಾಣಿ ಮಡಿಕೇರಿ, ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ನ ಬ್ಲಾಂಕೆಟ್, ಬೆಡ್ಶೀಟ್ಸ್, ಡಬಲ್ ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ನಲ್ಲಿ. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ವರ್ಣರಂಜಿತ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ. ನಿಮ್ಮ ಸಂಭ್ರಮಗಳು ಸಪ್ತ ವರ್ಣಗಳಿಂದ ಕಂಗೊಳಿಸಲಿದೆ ಸೆಂಚುರಿ ಫ್ಯಾಷನ್ ಸಿಟಿ. ಪಿಎನ್ಜಿ ಕ್ರಿಯೇಷನ್ ಅರ್ಪಿಸಿಡುವ ಪಟ್ಟಡ ರೀನಾ ಪ್ರಕಾಶ್ ನಿರ್ಮಾಣ ಹತ್ರ, ಬಾಳೆಯಡ ಪ್ರತೀಶ್ ಪೂವಯ್ಯ ಆಚೆಯಡ ಗಗನ್ ಗಣಪತಿ ನಿರ್ದೇಶನ ಹತ್ರ, ಪಟ್ಟೋಲೆ ಪಳಮೇಲಿಂಜಿ ಆಂಜಿ ಎಡ್ತ ಆದ್ಯ ಪೌರಾಣಿಕ ಕೊಡವ ಸಿನಿಮಾ, ಕಲ್ಲಕೆರೆ ಮಾದೇವಿ ಬೋರೆ ಬೋರೆ ಜಾಗತ್ ಭರ್ಜರಿ ಪ್ರದರ್ಶನ ಕಂಡ ಈ ಸಿನಿಮಾ ಪೊನ್ನಂಪೇಟೆ ಕೊಡವ ಸಮಾಜತ್ ನಾಳೆ ಪಿಂಜ ಮತ್ಯಾಂದ್ ಬ್ಯಾಳಾಚೆ ಬುಳ್ಯಾಚೆ ಪೊಲಾಕ ಪನ್ನಂದ್ ಮಜ್ಜನ ದಂಡ್ ಒಯ್ಪತ್ ಅಂಜಿ ಪಿಂಜ ಬೈಟ್ 7 ಪ್ರದರ್ಶನ ಕಂಬ. ಮಾಜನ ಎಲ್ಲ ಬಂತು ಸಿನಿಮಾ ನೋಟಿಂದ ಕಲ್ಲಕೆರೆ ಸಿನಿಮಾ ತಂಡ ಹತ್ರ ಪರವಾಯ್ತು. ಚಾನಂಡ ಗಿರೀಶ್ ಪುಂಡಚಾಯಿಂಗ ಕಟ್ಟಂಡಿತ್. This helmet fits better. I'll buy this one. But are you sure about its safety features? Don't worry. This helmet is ISI certified. And how will I know if it's authentic? Just by downloading the BIS Care app, where you can get all the necessary details in a click. Be a vigilant consumer. Download the BIS Care app today to check the product's authenticity before purchase. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಪೊನ್ನಂಪೇಟೆ ತಾಲೂಕು ಕಿರುಗೂರ ಗ್ರಾಮ ಶ್ರೀ ಮಹದೇಶ್ವರ ದೇವಸ್ಥಾನದ ಕಾಲ್ತ್ರನಮ್ಮೆ ಏಪ್ರಿಲ್ 1 ನಡಪ. ನುಪ್ಪತ್ತಂಗ ಬ್ಯಾಳಾಚ ಪೊಲಾಕ 10 ಇಂಜ ನೆರಪು, ನುಪ್ಪತ್ತೊಂದಂಗ ಬೊಳ್ಳ್ಯಾಚೆ ಪೊಲಾಕ ಇರುಬೊಳಕ ಕಲಶಾಭಿಷೇಕ, 10 ಇಂಜ ವಿಶೇಷ ಪೂಜೆ ತುಲಾಭಾರ ಸೇವೆ, ಒಯ್ಪತ್ತು ತೂಚಂಬಲಿ ದೇವ ಬನಕ ಪೋಪೊ. ಏಪ್ರಿಲ್ 1 ಚೆನ್ನಿಯಾಚೆ ಪೊಲಾಕ ಕಲಶಾಭಿಷೇಕ, 10 ವಿಶೇಷ ಪೂಜೆ ತುಲಾಭಾರ ಸೇವೆ, 4 ಉತ್ಸವ ಮೂರ್ತಿ ಮೆರವಣಿಗೆ, ಮಹಾದೇವಡ ಕೇರಲು ದೇವ ಕುಳಿಪೊ, 11 ಸುತ್ತು ದೇವಡ ಆಟ ಮಹಾಪೂಜೆ ನಡಪ. ಪ್ರತಿದಿನ ಕೂಳುದಾನ ಉಂಡು ಭಕ್ತಾದಿ ಎಲ್ಲ ಬಂತು ದೇವಡ ಆಶೀರ್ವಾದ ಪಡೆದೊಂದು ತಕ್ಕ ಮುಖ್ಯಸ್ಥಂಗ ಅಧ್ಯಕ್ಷ ಕಾರ್ಯದರ್ಶಿ ಪಿಂಜ ಸಮಿತಿ ಸದಸ್ಯಂಗ ಕಟ್ಟಂಡಿತು. ಮೂರ್ನಾಡು ವಿದ್ಯಾಸಂಸ್ಥೆ ಮೂರ್ನಾಡು ಹಾಗೂ ಜನರಲ್ ಕೆಎಸ್ ತಿಮ್ಮಯ್ಯ ಅಕಾಡೆಮಿ ಫಾರ್ ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಇವರ ವತಿಯಿಂದ 12 ಹಾಕಿ ಬೇಸಿಗೆ ಶಿಬಿರವನ್ನು 2023 ಏಪ್ರಿಲ್ 1-16 ಆಯೋಜಿಸಲಾಗಿದ್ದು, ಪ್ರತಿದಿನ ಬೆಳಗ್ಗೆ 7-9 ನುರಿತ ಹಾಕಿ ತರಬೇತುದಾರರಿಂದ ತರಬೇತಿಯನ್ನು ನೀಡಲಾಗುವುದು. ಆಸಕ್ತ ಬಾಲಕ ಬಾಲಕಿಯರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ವಿವರಗಳಿಗೆ ಸಂಸ್ಥೆಯ ದೈಹಿಕ ನಿರ್ದೇಶಕರುಗಳಾದ ಶ್ರೀ ಅವರೇ ಮಾದಂಡ ಜಿ ಗಣೇಶ್, ಶ್ರೀ ಕಂಬಿರಂಡ ಕೆ ಬೋಪಣ್ಣ, ಶ್ರೀ ಕೋರನ ಯು ಮಂಜುನಾಥ್ ಮತ್ತು ಶ್ರೀ ಪಜ್ಞಾರಂಡ ಕೆ ರಾಕೇಶ್ ಅವರನ್ನು ಸಂಪರ್ಕಿಸಲು ಕೋರಿದ್ದಾರೆ. ಕೊಡವ ಕ್ರಿಕೆಟ್ ಅಕಾಡೆಮಿ ಪಿಂಜ ಬಾಳೆಯಡ ಒಕ್ಕಡ ಆದನೆಲು 21 ಕಾಲತ್ರ ಕ್ರಿಕೆಟ್ ಕಳಿಕೂಟ ಬಾಳೆಯಡ ಕಪ್ ದಂಡ ಇರ್ತ 23 ಇದೇ ಏಪ್ರಿಲ್ ಇರೋ ದಂಡಲಿಂಜಿ ನಾಪೋಕ್ಲರ ಜನರಲ್ ತಿಮ್ಮಯ್ಯ ಕಳಿ ಪರಂಬಲು ನಡಪ. ಎಂಟ್ರಿ ಕೊಡಪಕ್ಕೆ ಏಪ್ರಿಲ್ 10 ಆಖಿರ ದಿನ. ಎಲ್ಲ ಕೊಡವ ಒಕ್ಕಕರಲು ಕೂಡಿಯಾಡನೊಂದು ಬಾಳೆಯಡ ಒಕ್ಕಕರ ಕಟ್ಟಂಡಿತು. ರೇಷ್ಮೆಯ ಪ್ರೌಢಿಮೆ ಪ್ರಪಂಚಕ್ಕೆ ಪಸರಿಸಿದ ಇಮ್ಯಾನ್ಯುವಲ್ ಸಿಲ್ಕ್ಸ್ ನ ಅತ್ಯಂತ ನೂತನ ಶೋರೂಮ್ ಇದೀಗ ಇರಿಟಿಯಲ್ಲಿ. ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಮೈಸೂರಿನ ಪ್ರತಿಷ್ಠಿತ ಮೈಕಾ ಕಾಲೇಜಿನಲ್ಲಿ ಪಿಯುಸಿ ಕಾಮರ್ಸ್ ಮತ್ತು ಸೈನ್ಸ್, ಬಿಕಾಂ, ಬಿಬಿಎ, ಬಿಸಿಎ, ಬಿಕಾಂ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಗೆ ಅಡ್ಮಿಷನ್ ಕೌನ್ಸಿಲಿಂಗ್ ಆರಂಭಗೊಂಡಿದೆ. ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸ ಮತ್ತು ಭವಿಷ್ಯಕ್ಕಾಗಿ ಇಂದೇ ಕರೆ ಮಾಡಿ 8147-810-330. ಜಾಹೀರಾತುಗಳನ್ನು ಕೇಳಿದಿರಿ. ಆ ಮೊಬೈಲ್ ಬಿಟ್ಟು ಬಾ ಮಗಳೇ, ಓದ್ ಸ್ವಲ್ಪ. ಒಂದ್ ನಿಮಿಷ ಅಪ್ಪ. ಎಷ್ಟು ಹೊತ್ತಾಯ್ತು ಮೊಬೈಲು, ಆ ಕಣ್ಣೇನಾಗ್ಬೇಕು ನಿಂದು? ಒಂದ್ ನಿಮಿಷ ಅಪ್ಪ, ಬಂದೆ. ಮಕ್ಕಳಿಗೆ ಮೊಬೈಲ್ ಬದಲಿಗೆ ಪುಸ್ತಕದ ನಂಟು ಬೆಳೆಸಿ. ನಿತ್ಯದ ಓದಿನ ಜೊತೆಗೆ ಪಠ್ಯೇತರ ಓದು ಇರಲಿ. ಹೆಚ್ಚು ಹೆಚ್ಚು ಓದಿದಂತೆಲ್ಲ ನಮ್ಮ ಅಜ್ಞಾನದ ಅರಿವು ನಮಗುಂಟಾಗುತ್ತದೆ. ಇದು ಕವಿ ಪಿಬಿ ಶೆಲ್ಲಿ ಹೇಳಿರುವ ಮಾತು. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಕರ್ನಾಟಕ ವಿಧಾನಸಭೆಗೂ ಚುನಾವಣೆ ನಾಳಾಂಕ್ಯ ಪ್ರಕಟ ಆಯಿತು. ಸುದ್ದಿಗೋಷ್ಠಿ ನಡೆಸಿದ ಚುನಾವಣೆ ಮಾಹಿತಿ ಕೊಡುತ್ತ ಮುಖ್ಯ ಚುನಾವಣಾ ಆಯುಕ್ತಗಳನ್ನ ರಾಜೀವ್ ಕುಮಾರ್, ಕರ್ನಾಟಕ ಹತ್ರ 224 ವಿಧಾನಸಭಾ ಕ್ಷೇತ್ರಕ್ಕೆ ಒರೇ ಮುಟ್ಟಲು ಚುನಾವಣೆ ನಡಪ ಅಂದು ಎಣ್ಣಿತು. ಮೇ 10 ನಡಪ ಮತದಾನ ಹತ್ರ ಫಲಿತಾಂಶ ಮೇ 13 ಪ್ರಕಟ ಆಪ ಅಂದು ಅರಿಚಿಟ್ಟತು. ಚುನಾವಣೆ ನಾಳೆ ಪಟ್ಟಿಯಿಂದನೇ ಉಂಡು. ಏಪ್ರಿಲ್ 13 ಅಧಿಸೂಚನೆ ಹೊರಡಿಸಿಡುವ. ನಾಮಪತ್ರ ಒಪ್ಪಿಚಿಡುವಕ್ಕೂ ಏಪ್ರಿಲ್ 20 ಆಖಿರಿ ನಾಳಾಂಕ್ಯ. ಏಪ್ರಿಲ್ 21 ನಾಮಪತ್ರ ಪರಿಶೀಲನೆ. ನಾಮಪತ್ರ ವಾಪಸ್ ಇಡ್ತೋಕು ಏಪ್ರಿಲ್ 24 ಆಖಿರಿ ನಾಳಾಂಕ್ಯ. ಮೇ 10 ಮತದಾನ ಪಿಂಜ ಮೇ 13 ಫಲಿತಾಂಶ ಪ್ರಕಟ ಆಪ. ಈ ಕುರಿ ನರಪ ಚುನಾವಣೆಯಲ್ಲಿ ರಾಜ್ಯತ್ರ ಒಟ್ಟು 5,21,00,000 ಮತದಾರಂಗ ತಂಗಡ ಹಕ್ಕನ್ನು ಚಲಾವಣೆ ಮಾಡುವ ಅಂದು ಮುಖ್ಯ ಚುನಾವಣಾ ಆಯುಕ್ತಂಗ ಅರಿಚಿಟ್ಟಿತು. ಕರ್ನಾಟಕ ವಿಧಾನಸಭೆಗೂ ಚುನಾವಣೆ ನಡೆಸುವಕ್ಕೆ ನಾಳಾಂಕ್ಯ ಪ್ರಕಟ ಆನಾಂಡ ಮಾರಿಪತ್ತು ಚುನಾವಣಾ ನೀತಿ ಸಮಿತಿ ಜಿಲ್ಲಾಧಿಕಾರಿ ಡಾ ಸತೀಶ್ ಅರಿಚಿಟ್ಟಿತು. ನೀತಿ ಸಂಹಿತೆ ಜಾರಿಲಿಪ್ಪ ನೇರತ್ತು ಸರ್ಕಾರಕ್ಕೆ ಸಂಬಂಧಪಟ್ಟ ಜಾಹೀರಾತನ ಪ್ರಸಾರ ಮಾಡುವ ನಿಕ್ಕೆ ಇಲ್ಲ. ಸರ್ಕಾರಕ್ಕೆ ಸಂಬಂಧಪಟ್ಟ ಹೋರ್ಡಿಂಗ್ಸ್ನ ಇಡುವ ನಿಕ್ಕೆ ಇಲ್ಲ. ರಾಜಕಾರಣದ ಫೋಟೋ ಉಳ್ಳಂತಹ ಪ್ರಚಾರ ಫಲಕತ್ನ ಬಳಸುವ ನಿಕ್ಕೆ ಇಲ್ಲ. ರಾಜಕೀಯ ಜಾಹೀರಾತನ ಅನುಮತಿ ಅರ್ಥನ ಪಿಂಜ ಮಾತ್ರ ಟಿವಿ ನ್ಯೂಸ್ ಪೇಪರ್ ಸೋಷಿಯಲ್ ಮೀಡಿಯಾ ಕೂಡನಿಕ್ಕೆ ಎಲ್ಲ ತರಹ ಮಾಧ್ಯಮ ಇಡುವ ಅವಕಾಶ. ಖಾಸಗಿ ಸಮಾರಂಭ ಬುಟ್ಟಿತ್ತು ಬಾರೆಲ್ಲ ಸಭೆ ಸಮಾರಂಭತ್ನ ನರ್ತುವಕ್ಕೆ ಬೋಂಡಿ ಅನುಮತಿನ ಸುವಿಧಾ ಆಪ್ ಮೂಲಕ ಪಡೆದುಕೊಂಡು. ಒಂದು ವಾಹನತ್ತು 50,000 ಅಧ್ಯಯನ ಪಣ ಅಡುತ್ತ ಪೋಪನಿಕೆ ಇಲ್ಲ. 50,000 ಅಧ್ಯಯನ ಪಣ ಅಡುತ್ತಣ್ಣ ಪೋಪು ಒತ್ತ ದಾಖಲೆನ ಬೆಚ್ಚೋಂಡು. ಚುನಾವಣೆಗೆ ಸಂಬಂಧಪಟ್ಟನಿಕೆ ಮಾಹಿತಿ ಪಿನ್ನ ಎದೇ ತರತ್ರ ಪುಕಾರ ಒಪ್ಪಿಡುವಕ್ಕೆ 1950 ಕಂಟ್ರೋಲ್ ರೂಮ್ ನಂಬರ್ನ ಸಂಪರ್ಕ ಮಾಡೋಲು. ಭಾರತ ಚುನಾವಣಾ ಆಯೋಗದ ನಿರ್ದೇಶನಕ್ಕೆ ಒತ್ತನಿಕೆ ನಡಪಂತ ಕರ್ನಾಟಕ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಸಂಬಂಧ 9 ವಯಸ್ಸು ಕಡಿದ ಪೆರಿಯ ನಾಗರಿಕಂಗ ಅಂಗ ಉನ್ಕಾರ ಕೋವಿಡ್ 19 ರೋಗ ಉಳ್ಳವು ಕೂಡನಕ್ಕೆ ನಾಗರಿಕ ಅವಶ್ಯ ಸೇವೆಯಲ್ಲಿ ಬಾರ ಜಾಗತ್ತು ಇಂಜಂಡ್ ಮತದಾನಕ್ಕೆ ಹಾಜರಾಪ ಕೈಯತೈಂಗಕ್ಕೆ ಅಂಚೆ ಮತಪತ್ರತ್ನ ಕೊಡಪ ಅಂದು ಜಿಲ್ಲಾಧಿಕಾರಿ ಡಾ ಸತೀಶ್ ಅರಿಚಿಟ್ಟಿತು. ಮತದಾನ ಕೇಂದ್ರ ಹತ್ರ ಚುನಾವಣಾಧಿಕಾರಿ ಕೊಡುವ ವಿವರಕ್ಕೆ ಒತ್ತನಕ್ಕೆ ಮತದಾನಕ್ಕೆ ಹಾಜರಾಪ ಕೈಯತೈಂಡ ಮನೆಕ ಪೋಪು ಬೂತ್ ಮಟ್ಟ ಅಧಿಕಾರಿಯ ನಮೂನೆ 12D ನ ಸಂಬಂಧಪಟ್ಟ ಮತದಾರಂಗಕ್ಕೆ